विद्विषावहै ॐ शान्ति शान्तिः। 16ನೇ ಶ್ಲೋಕ. ಆಶ್ರಮಾಸ್ತ್ರಿವಿದಾಹೀನ ಮಧ್ಯಮೋತ್ಕೃಷ್ಟ ದೃಷ್ಟಯ ಉಪಾಸನೋಪದಿಷ್ಟೇಯಂ ತದರ್ಥಮನುಕಂಪಯ. ಆಶ್ರಮಾಸ್ತ್ರಿವಿದಾಹೀನ ಮಧ್ಯಮೋತ್ಕೃಷ್ಟ ದೃಷ್ಟಯ ಉಪಾಸನೋಪದಿಷ್ಟೇಯಂ ತದರ್ಥಮನುಕಂಪಯ. ಆಶ್ರಮಾಃ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಆಶ್ರಮದಲ್ಲಿ ಈ ಚತುರಾಶ್ರಮಗಳನ್ನು ಹೇಳಿದ್ದಾರೆ. ಈ ಆಶ್ರಮಗಳಲ್ಲಿ ಇರುವವರು ಯಾರೋ ಅವರಿಗೆ ಆಶ್ರಮಾಹ, ಅವರು ಆ ಆಶ್ರಮಗಳಲ್ಲಿ ಇರುವ ಅಧಿಕಾರತ್ವವನ್ನು ಹೊಂದಿದ್ದಾರೆ. ಗೃಹಸ್ಥಾಶ್ರಮಕ್ಕೆ ಅವನ ಅಧಿಕಾರಿ ಯಾವಾಗ ಆಗ್ತಾನೆ? ಯಜ್ಞ ಯಾಗ ಹೋಮಾದಿಗಳನ್ನು ಆಚರಿಸಲಿಕ್ಕೆ ಅವನಿಗೆ ಅಧಿಕಾರ ಯಾವಾಗ ಬರ್ತದೆ? ಮದುವೆಯಾದ್ಮೇಲೆ ಉಪನಯನ ಆಗಬೇಕು. ಉಪನಯನ ಆದಮೇಲೆ ಅವನಿಗೆ ಅಗ್ನಿಗೆ ಸಮೀಪ, ಅದಂಗ ಅಗ್ನಿ ಮುಟ್ಟಿಸ್ತದೆ ಕೂಡ. ಸೊ ಆಶ್ರಮಗಳಲ್ಲಿ ಅಂತಂತ ಅಧಿಕಾರಿಗಳಿದ್ದಂತ ಅವರನ್ನು ಇಲ್ಲಿ ಆಶ್ರಮಾಹ ಅಂತ ಹೇಳ್ತಾರೆ. ಅವರು ತ್ರಿವಿಧಾಹ, ಅವರು ಯಾವ ಎಷ್ಟು ಥರ ಇದ್ದಾರೆ? ಮೂರು ಥರ ಇದ್ದಾರೆ. ಹೀನ, ಮಧ್ಯಮ, ಉತ್ಕೃಷ್ಟ ದೃಷ್ಟಯ. ಈ ಮೂರು ಅವರಿಗೆ ಮೂರು ಕೆಟಗರಿ ಹೇಗೆ ಸಿಕ್ತು ಅಂತಂದರೆ, ಅವರವರ ಬುದ್ಧಿಶಕ್ತಿ ಮೇಲೆ, ಅವರವರ ಪಕ್ವತೆ ಮೇಲೆ, ಜೀವನದಲ್ಲಿ ಅವರು ಅನುಭವಿಸಿದ ಅನುಭವಗಳ ಪಕ್ವತೆಯ ಮೇಲೆ ಅವರಿಗೆ ಹೀನ, ಮಧ್ಯಮ, ಉತ್ಕೃಷ್ಟ ಅಂತ ಮೂರು ಭಾಗ ಎಲ್ಲ ಆಶ್ರಮದಲ್ಲೂ ಇರ್ತಾರೆ. ಹೀಗಾಗಿ ಅತ್ಯಂತ ಕನಿಷ್ಠರೂ ಕೂಡ ಈ ಮೋಕ್ಷ ಸ್ಥಿತಿಯನ್ನು ಹೊಂದಬೇಕು ಅಂತ ಉಪನಿಷತ್ತು ಶಾಸ್ತ್ರ ಅತ್ಯಂತ ಕನಿಕರದಿಂದ, ಅತ್ಯಂತಿಕ ಕರುಣೆಯಿಂದ, ಅಪ್ಪ ಇದನ್ನಾದರೂ ಮಾಡಪ್ಪ, ಇದನ್ನಾದರೂ ಮಾಡಪ್ಪ ಅಂಥೇಳಿ ಕನಿಷ್ಠವಾದ ಸಾಧನೆಗಳನ್ನು ಹೇಳಿಕೊಡ್ತಾರೆ. ಹೀನರಿಗೆ ಕೂಡ ಮೇಲೆ ಏರಿ ಬರಲು ಅವಕಾಶ ಇದೆ. ಮಧ್ಯಮನಿಗೂ ಕೂಡ ಯೋಗ ಸಿದ್ಧಿಯನ್ನು ಹೊಂದಲಿಕ್ಕೆ ಅವಕಾಶ ಇದೆ. ಆದರೆ ಅವರು ಅನುಸರಿಸಬೇಕಿದೆ. ಹೀಗೆ ಅನುಕಂಪಯ, ಉಪಾಸನಾ ಉಪದಿಷ್ಟೆ, ವಿಶೇಷವಾದ ಕರುಣೆಯಿಂದ, ಅವರ ಮೇಲಿನ ಕಳಕಳಿಯಿಂದ ಈ ಉಪಾಸನಾ ಇತ್ಯಾದಿ. ಉಪಾಸನಾ ಅಂತ ಒಂದು ಶಬ್ದ ಬಂದುಬಿಟ್ರೆ ಅದರೊಳಗೆ ಎಲ್ಲಾನು ಹಾಕು, ಯಜ್ಞ ಯಾಗ ಹೋಮ ಅರ್ಚನೆ ಆರಾಧನೆ ಏನು ಬೇಕು ನಿಮಗೆ, ಊರಲ್ಲಿ ನಮಸ್ಕಾರ ಆಗ್ತೀಯಾ, ಅದು ಮಾಡು. ಈಗ ಆ ನಾಯಿಗೆ ಭಾರಿ ಸಮೀಪ ಬಂದ ನೋಡಿ, ಅದು ಹೀನ ಇತ್ತು, ಈಗ ಅದು ಮಧ್ಯಮ ಉತ್ಕೃಷ್ಟತೆ ಬರ್ಬೇಕಿರ್ತದೆ. ಈಗ ಊರ್ಲ ನಮಸ್ಕಾರ ಹಾಕ್ತದೆ ನೋಡೋದು. ಒಂದು ಸಲ ಉಪಾಸನಾ ಶಬ್ದ ನೀವು ತಂದ್ರೋ ಅದ್ರ ಗರ್ಭದಲ್ಲಿ ಏನೆಲ್ಲ ಹಾಕಬಹುದು, ಅರ್ಚನೆ, ಆರಾಧನೆ, ಅಭಿಷೇಕ, ಹೋಮ, ಹವನ, ಪಾರಾಯಣ, ವಾಟೆವರ್, ಜಪ, ತಪ, ಧ್ಯಾನ, ಈವನ್ ಇನ್ಕ್ಲೂಡಿಂಗ್ ಧ್ಯಾನ, ಮೆಡಿಟೇಷನ್ ಆಲ್ಸೋ. ಈ ಮೆಡಿಟೇಷನ್ದಲ್ಲಿ ಕೂಡ ಎಲ್ಲೋ ಮೂಲೆಯಲ್ಲಿ ಒಂದು ಸಲ ನಿಮಗೆ ಅದು ಉಳಿದಿರ್ತದೆ ಪರೋಕ್ಷ. ಧ್ಯಾನದಲ್ಲಿ ಏನೋ ಆಗೋದದು, ಏನಾಗ್ತಿರ್ತದೆ ನೀವು ಉಳಿದ್ರೆ ಸಾಕಾಗ್ಯದ, ನೀವು ಉಳಿದ್ರೆ ಸಾಕಾಗ್ಯದ, ಇನ್ನು ಆಗುದೇನು ಬಂತು, ಏನ್ ಬಯಸ್ತದಪ್ಪ ಧ್ಯಾನ, ನಿನ್ನಷ್ಟಕ್ಕೆ ನೀ ಸುಮ್ಮನೆ ಇರಂತ ಇಷ್ಟು ಹೇಳ್ತ ಇವ, ಏನು ಆಗುದದು, ಕೋರ್ಟಿಗೆ ಹೋದವರು ಸಾಕಷ್ಟೇ, ಏನೇನು ಆಗುದು. ಸೊ ದರ್ಸ್ ನಥಿಂಗ್ ಲೈಕ್ ದ್ಯಾಟ್. ಆದ್ರೆ ಅಷ್ಟು ಹೇಳಲ್ಪಟ್ಟಿವೆ. ಅಧಿಕಾರವು ಪೂರ್ವ ಪಕ್ಷ ಏನಾದರೆ ಹಾಗಾದ್ರೆ ಕರ್ಮ, ಉಪಾಸನೆ, ಪೂಜೆ ಇವುಗಳಿಗೇನು ಬೆಲೆನೇ ಇಲ್ವಾ? ಒಂದು ವೇಳೆ ಏನು ಬೆಲೆ ಇಲ್ಲ ಅಂದ್ರೆ ಮತ್ತೆ ಕರ್ಮ ಕಾಣದ ಅವನ್ನೆಲ್ಲ ಹೇಳ್ಬೇಕ್ಯಾಕೆ? ಅದಕ್ಕೆ ಉತ್ತರ ಕೊಡ್ತಾರೆ, ಹೀನ, ಮಧ್ಯಮ, ಉತ್ಕೃಷ್ಟರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವರವರ ಅಧಿಕಾರಕ್ಕೆ ತಕ್ಕಂತೆ ಅವರವರಿಗೆ ಬೇರೆ ಬೇರೆ ಸಾಧನೆಗಳನ್ನು ಪಡಲಾಗಿದೆ. ಹೌದಲ್ಲ, ಎಲ್ಲರೂ ಆರ್ಷ ವಿದ್ಯಾಪೀಠ ಸೇರಿದ್ರೆ ಹೆಂಗೆ ಸೇರ್ತಾರೆ? ಅಷ್ಟೇ ಅಲ್ಲ, ಎಲ್ಲರೂ ಸಿದ್ಧಾರೂಢ ಮಠ ಸೇರಿದ್ರೆ ಹೆಂಗೆ ಸೇರ್ತಾರೆ? ಅದು ಸಾಧ್ಯ ಅಲ್ಲ. ಎಲ್ಲರೂ ಶ್ರೀ ಶ್ರೀ ಶಿಷ್ಯರಾಗಬೇಕು ಅಂದ್ರೆ ಹೆಂಗಾಗ್ತದಪ್ಪ? ಆಗಲ್ಲ. ಅವರವರಿಗೆ ಅಲ್ಲಲ್ಲಿ ಹೋಗ್ಲಿಕ್ಕೆ ಅಧಿಕಾರ ಇರುತ್ತದೆ. ಅಲ್ಲಿ ಹೋದಾಗ ಅವರವರಿಗೆ ಅವರವರ ಸಾಧನೆಗಳನ್ನು ಕೊಡ್ತಾರೆ. ಕ್ರಿಯಾಯೋಗ, ನೀನೇನು ಹೋಗ್ಬೇಕಾಗಲ್ಲ, ಹೀ ವಿಲ್ ಚೂಸ್. ಅದು ಅವ್ರ ಫಿಲಾಸಫಿ. ಗುರು ನಿನ್ನನ್ನು ಸೆಲೆಕ್ಟ್ ಮಾಡ್ತಾನೆ. ಆ ಗುರು ಯಾವಾಗ 400 ವರ್ಷಗಳ ಹಿಂದೆ ಇದ್ದವ, ಆ 400 ವರ್ಷಗಳ ಹಿಂದಿನ ಗುರು ನಿನ್ನನ್ನು ಬೆಳಗ್ಗೆ ಕನಸಿನೊಳಗೆ, ಬೆಳಗಿನ ಸಮಯದಲ್ಲಿ ಕನಸಿನೊಳಗೆ ಅವನು ಬಂದು ನಿನ್ನನ್ನು ಸೆಲೆಕ್ಟ್ ಮಾಡ್ತಾನೆ, ಮಾಡಿ ನಿನಗೆ ಉಪದೇಶ ಕೊಡ್ತಾನೆ. ನೀವು ಎಚ್ಚರ ಅದನ್ನ ಹೇಳ್ತಾನೆ, ನಂಗೆ ಸೆಲೆಕ್ಷನ್ ಆಗಿ ಮಾಡಿದ್ದಾನೆ, ನನಗೆ ಉಪದೇಶ ಸಿಕ್ಕಿದೆ, ನಾನು ಕ್ರಿಯಾ ಅಂತಾನೆ. ಹೀ ಈಸ್ ಕಾಲ್ಡ್ ಕ್ರಿಯಾ. ಸಾಧಕ ಅಲ್ಲ, ಕ್ರಿಯಾ. ಕ್ರಿಯಾಪದವನ್ನ ಕ್ರಿಯಾ. ರಾತ್ರಿ 12 ತಲೆ ಚಿಟ್ಟಿಸ್ಬಿಡ್ರಿ. ಈ ಕೆಲವು ಸಲ ಈ ಏರ್ ಕಂಡೀಷನ್ ಕಂಪಾರ್ಟ್ಮೆಂಟು ಇವು ಶಾಪ್ ಇದ್ದಂಗೆ ಬಿಡದೇ ಇಲ್ಲ, ಮಲಗಿದ್ರೆ ಮತ್ತೆ ಎದ್ದು ಕುಡ್ತಾರೆ ನಮ್ಮ ತಲೆ ಕೆಡಿಸ್ಲಿಕ್ಕೆ. ಏನೋ ನೆನಪಾಯ್ತು, ಸರಿ ಹೇಳಪ್ಪ. ಹೀ ಸುಮ್ಮನೆ ಮಲ್ಕೊಡ್ರಿ ಅಂತ ಹೇಳಿದ್ರೆ, ಏ ಸ್ವಾಮಿ ಸ್ವಲ್ಪ ತಾಳ್ಮೆನೇ ಇಲ್ಲ ಅಂತ. ಈ ಪ್ರಕಾರವಾದ ಅನೇಕಾನೇಕ ಸಾಧನೆಗಳು ಎಲ್ಲ ಇವು ಎಲ್ಲ ಚಿಗುರುಡಿತಾವೆ ಅಂದ್ರೆ, ಇಲ್ಲೇ ಉಪಾಸನ ಒಂದು ಶಬ್ದ ತಂದಿರ್ತಾರಲ್ಲ, ಅದರ ಸಾರ್ವಜನಿಕ ಗಣಪತಿ, ವ್ಯಕ್ತಿಗತ ಗಣಪತಿ, ಆಮೇಲೆ ಅಣ್ಣ ಅಣ್ಣ ಅಣ್ಣ ಅಣ್ಣಮ್ಮಾಳ ಅಣ್ಣಮ್ಮಾಳ ಯಾರಾಯ್ತಲ್ಲ ನಮ್ ಗಾಯತ್ರಿ ಹೋದಾಗ ಇದಕ್ಕೂ ಅಣ್ಣ, ಹಾ ಇವ್ರಿಗೆ ಗೊತ್ತು ಏನಿದೆ ಅಣ್ಣಮ್ಮ ಅಣ್ಣಮ್ಮ, ಅದು ಏನು ಅಣ್ಣಮ್ಮನೋ ಏನೋ ಗೊತ್ತಿಲ್ಲ, ಓಷ್ ಕುಡಿದು ಬರ್ತಾರೆ, ಧಮ ಧಮ ಧಮ ಧಮ ಧಮ ಏನಂತಾರದಕ್ಕೆ ಡ್ರಮ್ ಹೊಡಿತಾರೆ, ಕುಣಿತಾರೆ, ಪಟಾಕಿ ಹಾರಿಸ್ತಾರೆ, ಅಲಂಕಾರ ಪಲ್ಲಕ್ಕಿ ಮಾಡ್ತಾರೆ, ದೊಡ್ಡ 3 ದಿನ 4 ದಿನ ಕೆಲವೊಮ್ಮೆ 10 ದಿನ. ಅವು 10 ದಿನ ನಮಗೆ ಯಾಕೆ ಅನಿಸ್ತಾವ ಅಂತಂದ್ರೆ, ಇವತ್ತು ಈ ಓಣಿ, ನಾಳೆ ಆ ಓಣಿ, ಆದ್ರೆ ನಾಳೆ ಆ ಓಣಿ, ಆದ್ರೆ ಹೀಗೆ ಒಂದೊಂದು ಓಣಿಯೊಳಗೂ ಕೂಡ ಅದೇ ದೇವರು ಅದನ್ನೇ ಕುಡಿಸ್ತಾರೆ. ಸೊ ನಮಗೆ ಅನಿಸ್ತದೆ ಹತ್ತು ದಿವಸ ಕುಡಿಸ್ಯಾರ ಅಂತ ನಮಗೆ ಅನಿಸ್ತದೆ, ಅವ್ರ ಪಾಪ ಒಂದೇ ದಿವಸ ಕುಡಿಸಿ. ಇದು ಅದರೊಳಗೆ ಈ ಉಪಾಸನ ಅದರೊಳಗೆ. ಆಮೇಲೆ ಗೌರಿ ಪೂಜೆ, ಮನ್ನವನ್ನು ತೊಳೆಯೋಣ, ವರಮಹಾಲಕ್ಷ್ಮಿ, ಇನ್ನು ಇನ್ನೊಂದೇನು ಕನ್ನಿಕಾ ಪೂಜೆ ಮಾಡ್ತಿರೋದು ಯಾವಾಗ ಚಂಡಿ ಒಳಗೆ ಕನ್ನಿಕಾ ಪೂಜೆ ನವರಾತ್ರಿ ಒಳಗೆ ಚಿಕ್ಕ ಚಿಕ್ಕ ಚಂಡಿಕಾ ಪಾರಾಯಣ ಮಾಡಿ ಕೊನೆ ದಿವಸ ಏನು ಮಾಡೋದು, ಇನ್ಕ್ಲೂಡಿಂಗ್ ಅವರ ಚೀಫ್ ಮಿನಿಸ್ಟರ್ ಸರ್ ಆದಿತ್ಯ ಯೋಗಿನಾಥ್, ಯೋಗಿ ಆದಿತ್ಯನಾಥ್ ಬಚ್ಚೋ ಕ ಪೂಜಾ ಕರ್ನಾ ಹೇ ಮಾಡ್ತಾರ, ನಮ್ಮ ಪ್ರೈಮ್ ಮಿನಿಸ್ಟರ್ ಉಪವಾಸ ಮಾಡ್ತಾರ, ನಾವೆಲ್ಲ ಊಹಾ ಜನ ಮರಳೋ ಜಾತ್ರೆ ಮರಳೋ. ಸಚ್ ಎ ಬ್ಯುಸಿ ಪರ್ಸನ್ ವಿದೌಟ್ ಫೇಲಿಂಗ್ ಇನ್ ಹಿಸ್ ಡ್ಯೂಟೀಸ್, performing all his duties as per the protocol, but still he could do upvasam, that is to be appreciated. But upvasa as such, there is nothing like sadhana. En upvasana, upvasa, upvasa martha, upvasa. Adhan sadhana tilkondar, adhan namu gurukula seri andala in munda namu upvasa madbeku. ಎಷ್ಟು ಇಂದ್ರಿಯ ನಿಗ್ರಹ ಆಗ್ಯದ ಉಪವಾಸ ಮಾಡೋದು ಕರಿ ನೋಡ್ತೀನಿ ಮತ್ತೆ ಮುಗಿದ್ ಕುತ್ತ. ಅದೇ ನಿಜ ನನಗೆ ಇವೆಲ್ಲ ಬಿಗ್ ಕ್ವಶನ್ಸ್ ಇವು. ಈಗ ಉಪವಾಸ ಮಾಡೋದು ಇದು ಇಂದ್ರಿಯ ನಿಗ್ರಹ, ಈಗ ಯಾರ್ಯಾರು ಉಪವಾಸ ಮಾಡ್ಯಾರ ಅವ್ರು ಎಷ್ಟು ಇಂದ್ರಿಯ ನಿಗ್ರಹ ಮಾಡ್ಯಾರ, ವೇಗ್ ಎವ್ರಿಬಡಿ ಇಸ್ ಸೋ ವೇಗ್ ಇನ್ ದೇರ್ ಸಾಧನಾಸ್. ಮತ್ತದೇ ಪ್ರಶ್ನೆ, ಎಷ್ಟು ಮಂದಿ ಆರೋಗ್ಯ ಸುಧಾರಣೆ ಆಗಿದೆ? ಮೂರು ದಿವಸ ಉಪವಾಸ ಬಿಡು, ನ್ಯಾಚುರೋಪತಿಷ್ಠನ್ನ ಕನ್ಸಲ್ಟ್ ಮಾಡ್ಬೇಕಪ್ಪ ಈ ವೇದಾಂತಕ್ಕೆ. ಅದನ್ನ ಏನು ಉತ್ತರ ಕೊಟ್ಟು ಇರಬಹುದು. ಈ ಉಪವಾಸ ಮಾಡ್ತೀನಿ ಯಾಕಂದ್ರೆ ಸಾಕ್ಷಾತ್ಕಾರ ಆಗ್ಬೇಕು ಅದ್ಕೊಂಡು ಉಪವಾಸ ಮಾಡ್ತೀನಿ ಅಂತ. ಅವರಿಗೆ ಸಾಯೋರು ಈ ಜೈನ್ ಮಂದಿ ಏನ್ ಮಾಡ್ತಾರೆ ಗೊತ್ತೇನು, ಕೊನೆಗೆ ಏನಂತಾರೆ ಸಲ್ಲೇಖ ವೃತ್ತ ಅಂತ ಮಾಡ್ತಾರೆ. ಆ ಸಲ್ಲೇಖ ವೃತ್ತ ಹೋಗಿ ಏನೂ ತಗೊಳ್ಳೋದಿಲ್ಲ, ಮಹಿಳ ಒಂದು ಹನಿ ನೀರು ಸಹಿತ ತಗೊಳ್ಳೋದಿಲ್ಲ, ಹಿಂಗ ನಿಶ್ಚಯಿತರಾಗಿ ಬಿದ್ದ್ಬಿಟ್ಟಿರ್ತಾರೆ. ಒಂದು ದಿವಸ, ಎರಡು ದಿವಸ, 40 ದಿವಸ, 6 ತಿಂಗಳು, 1 ವರ್ಷ. ಉಪವಾಸ ಹೋದಲ್ಲ, ಯಾಕ್ರಿ ಇಂಥ ಉಪವಾಸ ಮಾಡ್ತೀರಿ? ಮೋಕ್ಷ ಆಗ್ಬೇಕಾಗಿ ಉಪವಾಸ ಮಾಡೋದ್ರಿಂದ ಮೋಕ್ಷ ಆಗ್ಬೇಕು. ಮೂರ್ಖರನ್ನ ಅದಕ್ಕೆ ಇವ್ರು ಯಾರು ಗೊತ್ತೇನು, ಸಾಯ್ಬೇಕು ಅನ್ನೋ ಇಚ್ಛೆ ಇರ್ತದೆ, ಸಾವು ಬರ್ತಿರೋದಿಲ್ಲ, ಆದ ಕಾರಣ ಆತ್ಮಹತ್ಯೆ ಮಾಡೋದು ಅದು ತಪ್ಪಾಗ್ತದಲ್ಲ ಉಪವಾಸ. ಅದೊಂದು ರೀತಿ ಆತ್ಮಹತ್ಯೆನ. ಜೀವಂತ ಹೋಗಿ ಸಮಾಜ ಕೊಡೋದು, ಎಲ್ಲ ಉಪಾಸನಗಳು ಬರ್ತವೆ. ನೀ ಏನೇನು ಮಾತಾಡ್ತೀಯ ಬೊಗಳ್ತೀಯ ಅದಷ್ಟು ಉಪಾಸನ. ಈಗ ನೀವು ಯಾವ ಮೋಕ್ಷಕ್ಕೆ ಸಾಕ್ಷಾತ್ ಸಾಧನ ಅಲ್ಲ, ಜ್ಞಾನ ಒಂದೇ ಸಾಧನ. Somebody has to remind me that I am not Jiva, but I am the Brahman. Upvasa remind martada? Pulla namaskara remind martada? No, ninnella ullarthu. Adha kimagen hogitto eno gottilla, yaku ullarthu gottadu. Ullarthu. Ulladidre enayitu adakke? Promotion siktana adakke. Mokshakke. ಸಾಕ್ಷಾತ್ ಸಾಧನ ಒಂದ, ಜ್ಞಾನ. ಆ ಜ್ಞಾನದಲ್ಲಿ ಉಪಸಾಧನೆಗಳು ಶ್ರವಣ ಮನನ ನಿಧಿಧ್ಯಾಸ. ಸುಮ್ಮನೆ ಕಿರಿಕಿರಿ ಮಾಡಬೇಡ್ರಿ. ಯಾರಿಗೆ ಭಾಷೆ ನೋಡಿ, ಆಶ್ರಮ ಆಶ್ರಮಿಣ ಅಧಿಕೃತ. ಆಶ್ರಮದಲ್ಲಿ ಯಾರ್ಯಾರಿರ್ತಾರೋ ಅವ್ರಿಗೆ ಆಶ್ರಮಿಣ ಅಂತ ಕರೀತಾರೆ. ಆ ಆಶ್ರಮ ವಾಸಿಗಳೇನಿದ್ದಾರೆ ಅವರು ಆ ಆಶ್ರಮದಲ್ಲಿ ಅಧಿಕಾರಿಗಳು. ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದವರು ಬ್ರಹ್ಮಚರ್ಯ ಆಶ್ರಮಕ್ಕೆ ಅಧಿಕಾರಿಗಳು, ವಾನಪ್ರಸ್ಥದಿದ್ದರು ವಾನಪ್ರಸ್ಥಕ್ಕೆ ಅಧಿಕಾರಿಗಳು. ಅಧಿಕೃತ. ಆಮೇಲೆ ಇನ್ನೊಂದು ಅರ್ಥದಲ್ಲಿ ವರ್ಣಿನಶ್ಚ ಮಾರ್ಗಗಾಹ ಆಶ್ರಮ ಶಬ್ದಸ್ಯ ಪ್ರದರ್ಶನಾರ್ಥತ್ವಾತ್. ವರ್ಣಿನಶ್ಚ ಮಾರ್ಗಗಾಹ, ಅವರವರ ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವ ವರ್ಣಾಶ್ರಮಗಳೇನಿವೆಯೋ ಆ ವರ್ಣಾಶ್ರಮಗಳಲ್ಲಿ ಕೂಡ ಮಾರ್ಗದರ್ಶನಗಳಿವೆ. ಯಾರು ಉಚ್ಚ ಕನಿಷ್ಠ ಅಲ್ಲ, ಇವರು ನಾಲ್ಕು ಏನಿದ್ದಾರೆ ಇವರು ಯಾರೂ ಉಚ್ಚರೂ ಅಲ್ಲ ಯಾರೂ ಕನಿಷ್ಠರೂ ಅಲ್ಲ. ಅವರವರ ಕ್ಷೇತ್ರದಲ್ಲಿ ಅವರಿಗೆ ಪಾತ್ರ ವಹಿಸಲಿಕ್ಕೆ ಅಧಿಕಾರ ಇದೆ. ಆ ದೃಷ್ಟಿಯಿಂದ ಇವು ನಾಲ್ಕು ಹೆಸರುಗಳನ್ನು ಕೊಟ್ಟಿದ್ದಾರೆ. ಆಯಿತು, ಈಗ ಯಾವ್ಯಾವ ಅಧಿಕಾರತ್ವವನ್ನು ಹೊಂದಿದ್ದಾರೆ ಅವರು ಇರುವ ಯಾವ್ಯಾವ ಕ್ಷೇತ್ರ ಇದೆಯೋ ಅದು ಅವರವರ ಆಶ್ರಮ. ಸಾತ್ವಿಕ, ಅವನು ವರ್ಣಗಳ ದೃಷ್ಟಿಯಿಂದ ಬ್ರಾಹ್ಮಣ, ಗುಣಗಳ ದೃಷ್ಟಿಯಿಂದ ಅವನು ಬ್ರಾಹ್ಮಣ ಸಾತ್ವಿಕ. ಅದೇ ರೀತಿ ಸ್ವಲ್ಪ ಸತ್ವ ಇದೆ, ಸ್ವಲ್ಪ ರಜಸ್ ಇದೆ, ಪ್ರಿಡಾಮಿನೆಂಟ್ ಆಗಿ ಸತ್ವ ರಜಸ್ ಎರಡೂ ಇವೆ, ಅವನು ಕ್ಷತ್ರಿಯ. ವರ್ಣಗಳ ಪ್ರಕಾರ, ಗುಣಗಳ ಪ್ರಕಾರ ವರ್ಣಿನಶ್ಚ ಅವರಿಗೆ ಮಾರ್ಗದರ್ಶನ. ಅದರಲ್ಲಿ ಮತ್ತೆ ಹೀನ ಮಧ್ಯಮ ಮತ್ತು ಉತ್ಕೃಷ್ಟ, ಮತ್ತೆ ಅದರಲ್ಲಿ ಮೂರು ಭಾಗ, ಅದಕ್ಕೆ ತಕ್ಕಂತೆ ಅವರಿಗೆ ಮಾರ್ಗದರ್ಶನ. ಅದೇ ವರ್ಣಿನಶ್ಚ ಮಾರ್ಗಗಾಹ. ಆಶ್ರಮ ಶಬ್ದ ಈ ಕಾಂಟೆಕ್ಸ್ಟ್ನೊಳಗೆ ಆ ಅರ್ಥವನ್ನು ತೋರಿಸ್ತದೆ. ಆಶ್ರಮ ಇನ್ನೊಂದು ಕಾಂಟೆಕ್ಸ್ಟ್ ಇದೆ, ಏನಂತಂದ್ರೆ ವಿರಮಿಸುವ ಸ್ಥಾನ ಯಾವುದು ಅದು ಆಶ್ರಮ ಅಂತ, ಶಾಂತಿಧಾಮ ಯಾವುದು ಅದು ಆಶ್ರಮ. ಎಲ್ಲ ಕಡೆಗೂ ತಲೆ ಕೆಡಿಸಿ ಅವರೆಲ್ಲರೂ ಹೊರಗೆ ಹಾಕಿದ್ಮೇಲೆ ಇಲ್ಲಿ ಬಂದು ತಲೆ ಕೆಡಿಸ್ತಾರೆ. ಅದಕ್ಕೆ ಏನಂತ ಕರೀತಾರೆ ಆಶ್ರಮ. ಎಲ್ಲ ಆಶ್ರಮಗಳು ಹಂಗೆ ಯಾವ ಹೇ. ಸೊ ಈ ಪ್ರಕಾರವಾಗಿ ಮಾರ್ಗದರ್ಶನ ಪಡೆಯುವಂಥವರು ಮೂರು ಥರ ಇದ್ದಾರೆ. ತ್ರಿವಿಧಾಹ ಕಥಂ ಹೀನ ಮಧ್ಯಮ ಉತ್ಕೃಷ್ಟ ದೃಷ್ಟಯ ಹೀನಾಹ ನಿಕೃಷ್ಟಾಹ. ಹೀನಾಹ ನಿಕೃಷ್ಟಾಹ ಮಧ್ಯಮಾಹ ಉತ್ಕೃಷ್ಟಾಹ ಚ ದೃಷ್ಟಿ ದರ್ಶನ ಸಾಮರ್ಥ್ಯಂ ಈ ಶಾಂತಿ ಮಂದ ಮಧ್ಯಮ ಉತ್ತಮ ಬುದ್ಧಿ ಸಾಮರ್ಥ್ಯ ಉಪೇತಾಹ ಇತ್ಯರ್ಥ. ಮೂರು ಥರ ಇದ್ದಾರೆ. ಹೇಗೆ ಮೂರು ಥರ ಇದ್ದಾರೆ, ಕಥಂ, ಮೊದಲನೆಯವರು ಹೀನ, ಎರಡನೇದವರು ಮಧ್ಯಮ, ಮೂರನೇದವರು ಉತ್ಕೃಷ್ಟ. ಈ ದೃಷ್ಟಿಯಿಂದ ಮಾರ್ಗದರ್ಶನವು ಲಭ್ಯವಾಗ್ತದೆ. ದೃಷ್ಟಯ ಮಾರ್ಗದರ್ಶನವು ಲಭ್ಯವಾಗ್ತದೆ. ಏನ್ರಿ ಹೀನ ಅಂದ್ರೆ ನಿಕೃಷ್ಟ. ಮಧ್ಯಮ ಅಂದ್ರೇನು? ಮಧ್ಯಮ. ಉತ್ಕೃಷ್ಟ ಅಂದ್ರೇನು? ಉತ್ಕೃಷ್ಟಾಚ. ಈ ಸಾಮರ್ಥ್ಯ ಅವರಿಗೆ ಹೇಗೆ ಬಂತು? ಮಂದ ಮಧ್ಯಮ ಉತ್ತಮ ಬುದ್ಧಿ ಸಾಮರ್ಥ್ಯ ಉಪಯುತ. ಅವರವರ ಬುದ್ಧಿ ಹೇಗಿದೆಯೋ ಹಾಗೆ ಅವರು ಹೀನ ಮಂದ, ಮಂದ ಅಂದ್ರೆ ಹೀನ, ಮಂದ ಮಧ್ಯಮ ಉತ್ಕೃಷ್ಟ. ಹೌದು, ಅದು ಯಾವ ಯಾವ ಆಧಾರದ ಮೇಲೆ ಡಿಸೈಡ್ ಮಾಡೋದು, ನಿರ್ಣಯ ಮಾಡೋದನ್ನ? ಅವರ ಬುದ್ಧಿ ಸಾಮರ್ಥ್ಯ. ಬುದ್ಧಿ ಸಾಮರ್ಥ್ಯ ಅಂದ್ರೆ ನಾವು ಅದಕ್ಕೆ ಏನ್ ನೋಡ್ತೀವಿ? ಪಕ್ವತೆ ಅಂತ ಹೇಳ್ತೀವಿ. ಒಂದೇ ಶಬ್ದ ಪಕ್ವತೆ ಅಂತ ಹಾಕ್ಬಿಟ್ಟು. ಯಾಕೆಂದ್ರೆ ಬುದ್ಧಿ ಪಕ್ವತೆಯನ್ನು ಅಟ್ಲೀಸ್ಟ್ ಸೆನ್ಸ್ ಮಾಡ್ಬೋದು, ಆದ್ರೆ ಬುದ್ಧಿಯನ್ನು ಸೆನ್ಸ್ ಮಾಡೋದು ಭಾರಿ ಕಷ್ಟ. ಸೊ ಆ ಬುದ್ಧಿಯನ್ನೇ ಪಕ್ವ, ಬುದ್ಧಿ ಪಕ್ವ ಆಗ್ಬೇಕು ನೋಡ್ರಿ. ಹಣ್ಣು ಹೆಂಗೆ ಪಕ್ವ ಆಗ್ತದೆ ಹಂಗೆ ಬುದ್ಧಿ ಪಕ್ವ ಆಗ್ಬೇಕು. ಬುದ್ಧಿ ಪಕ್ವ ಆದಾಗನೇ ಬಿಳಿ ಕೂದ್ಲ, ಬಿಳಿ ದಾಡಿ ಎಲ್ಲ ಬರ್ತವೆ. ಅದಕ್ಕೆ ನೋಡಿ, ನಮ್ಮ ಬಿಳಿ ದಾಡಿ ನೋಡಿದ ತಕ್ಷಣ ಯಾರು ಕೆಮಕ್ ಅನ್ನೋದಲ್ಲ, ಸುಮ್ಮನೆ ಕುದಿರ್ತಾರೆ. ಬಸ್ನಾಗ ಕೊಡ್ತಾರೆ ಜಾಗ, ಟ್ರೈನ್ನಾಗ ಜಾಗ ಕೊಡ್ತಾರೆ, ಕ್ಯೂನಾಗ ನಿಂತಾಗ ಜಾಗ ಕೊಡ್ತಾರೆ. ಯಾಕೆ ಬಿಳಿ ದಾಡಿ? ಯಾಕೆ ಬಿಳಿ ದಾಡಿ ಆಯ್ತು? ಬುದ್ಧಿ ಪಕ್ವ ಆಯ್ತು. ಪಕ್ವಾನ ತಿನ್ರಿ, ಬರೋಬ್ಬರ ಬುದ್ಧಿ ಪಕ್ವ ಆಯ್ತು. ಪಂಚ ಪಕ್ವ ಮಧ್ಯ ಹೀನಾಹ ನಿಕೃಷ್ಟಾಹ ಮಧ್ಯಮ ಉತ್ಕೃಷ್ಟ ಆಚ ದೃಷ್ಟಿಗೆ ದರ್ಶನ ಸಾಮರ್ಥ್ಯಂ. ದರ್ಶನ ಸಾಮರ್ಥ್ಯಂ ಈಶಾಂತಿ, ಯಾರಿಗೆ ಈ ಪ್ರಕಾರವಾದಂತಹ ದೃಷ್ಟಿ ಲಭ್ಯವಾಗಿರುತ್ತದೋ ಅವರು ಆ ರೀತಿಯಾದ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಮಂದ ಮಧ್ಯಮ ಉತ್ತಮ ಬುದ್ಧಿ ಸಾಮರ್ಥ್ಯ ಉಪೇತ ಇತ್ಯರ್ಥ. ಉಪಾಸನಾ ಉಪದಿಷ್ಟ ಇಯಂ ತದರ್ಥಂ ಮಂದ ಮಧ್ಯಮ ದೃಷ್ಟಿಯ ಆಶ್ರಮಾದಿ ಅರ್ಥಂ. ಅವರವರಿಗೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ, ಹೀನ ಮಂದ ಮಧ್ಯಮ ಸಾಮರ್ಥ್ಯಕ್ಕೆ ತಕ್ಕಂತೆ, ಉತ್ಕೃಷ್ಟ ಸಾಮರ್ಥ್ಯಕ್ಕೆ ತಕ್ಕಂತೆ ಉಪಾಸನಾ ಉಪದಿಷ್ಟ ಉಪಾಸನೆಗಳನ್ನು ಹೇಳಲಾಗಿದೆ. ಇಯಂ ತದರ್ಥಂ, ಈ ಪ್ರಕಾರವಾದಂತಹ ಆ ದೃಷ್ಟಿಯನ್ನು ದೃಷ್ಟಿಯಿಂದ ನಾವು ನೋಡಿದ್ದಾದರೆ ಅವರು ಮೂರು ಥರ ಇದ್ದುದು ಕಂಡು ಬರ್ತದೆ. ಮಂದ ಮಧ್ಯಮ ದೃಷ್ಟಿ ಆಶ್ರಮಾದಿ ಅರ್ಥಂ ಅಂತ ನಮಗೆ ಕಂಡು ಬರ್ತದೆ. ಕರ್ಮಾಣಿ ಚ ನ ಚ ಆತ್ಮ ಏಕೈವ ಅದ್ವಿತೀಯ ಇತಿ ನಿಶ್ಚಿತ ಉತ್ತಮ ದೃಷ್ಟಿ ಅರ್ಥಂ ದಯಾಲುನಾ ವೇದೇನ ಅನುಕಂಪಯ ಸನ್ಮಾರ್ಗಗಾಃ ಸಂತಃ ಕಥಂ ಇಮಾಂ ಉತ್ತಮಾಂ ಏಕತ್ವ ದೃಷ್ಟಿಂ ಪ್ರಾಪ್ನುಯುಃ ಇತಿ. ಕರ್ಮಾಣಿ ಚ ನ ಚ ಆತ್ಮ ಏಕೈವ ಅದ್ವಿತೀಯ. ಒಂದೇ, ಎರಡಿಲ್ಲದೆ ಇರುವಂತಹ ಒಂದೇ ಒಂದು ಆತ್ಮ ಇದು. ಇದರ ಉಪದೇಶ ಮತ್ತು ಯಾರ್ಯಾರು ಯಾವ್ಯಾವ ಆಶ್ರಮದಲ್ಲಿ ಯಾವ್ಯಾವ ಕರ್ಮಗಳು ಮಾಡಬೇಕು, ಕರ್ಮಾಣಿ ಅದ್ವಿತೀಯ ಇತಿ, ಅದು ಆ ಅದ್ವಿತೀಯ ಆತ್ಮನು ಅಂದರೆ ಏನು, ಇವುಗಳ ಬಗ್ಗೆ ನಿಶ್ಚಿತ ದೃಷ್ಟಿ ಯಾರ್ದೋ ಅವರು ಉತ್ತಮ ದೃಷ್ಟಿ ಅರ್ಥ. ಇವರ ಬಗ್ಗೆ ಯಾರಿಗೆ ನಿಶ್ಚಿತವಾದ ಅರ್ಥ ಇದೆ, ಇದೇ ಇದೆ ಇದೇ ಇದೇ ಆತ್ಮ, ಇದು ಕರ್ಮ. ಕ್ಯಾಟಗರಿಕಲಿ ನಿಶ್ಚಿತವಾದಂತಹ ಬುದ್ಧಿ ಯಾರಿಗಿದೆಯೋ ಅವರು ಉತ್ತಮ, ನಿಶ್ಚಿತ ಉತ್ತಮ ದೃಷ್ಟಿ ಅರ್ಥಂ. ಇನ್ನ ಸಾಮಾನ್ಯ ಜನ ಅವರು ಕೂಡ ಆ ಲೆವೆಲ್ಗೆ ಏರಬೇಕು, ಯಾಲಿವಲಿಗೆ ಉತ್ತಮ ದೃಷ್ಟಿ ಅರ್ಥಂ, ನಿಶ್ಚಿತ ಉತ್ತಮ ದೃಷ್ಟಿ ಅರ್ಥಂ, ಅವರು ಕೂಡ ಅದೇ ಲೆವೆಲ್ಗೆ ಏರಬೇಕು ಅಂಥೇಳಿ ವೇದೇನ ವೇದಗಳಿಂದ ಅನುಕಂಪಯ ವಿಶೇಷ ಕರುಣೆಯ ಉಳ್ಳಂತಹ ವೇದ ಸನ್ಮಾರ್ಗಗಾಹ ಸಂತಹ, ಸನ್ಮಾರ್ಗವನ್ನು ತೋರಿಸಲಿಕ್ಕಾಗಿ ಇಮಾಂ ಉತ್ತಮಾಂ ಏಕತ್ವ ದೃಷ್ಟಿಂ ಪ್ರಾಪ್ನುಯು ಇತಿ. ಈ ಪ್ರಕಾರವಾದಂತಹ ಉತ್ತಮ ದೃಷ್ಟಿ ಅವರಿಗೆ ಪ್ರಾಪ್ತಿ ಆಗಬೇಕು, ಅವರನ್ನು ಹೊಂದಬೇಕು, ಅವರು ಉತ್ತಮರಾಗಬೇಕು. ಯು ಜಸ್ಟ್ ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಎಲ್ಲಿಯೂ ಕೂಡ ಶೂದ್ರನನ್ನು ತುಚ್ಛ ಮಾಡಿ ಎಲ್ಲಿಯೂ ತೋರಿಸಲಾಗಿಲ್ಲ. ಅದು ಇನ್ನೂ ಹೆಚ್ಚಿನ ಅನುಕಂಪ ತೋರಿಸಿದೆ ವಿನಃ ಯಾರನ್ನು ಕೂಡ ಕೀಳಾಗಿ ನೋಡ್ಲಿಕ್ಕೆ ಹೋಗಿಲ್ಲ. ಅನುಕಂಪ ಯಾಕೆ ತೋರಿಸಿದೆ ಅಂತಂದರೆ ಅವನ ಬುದ್ಧಿಮಟ್ಟ ಜಾಸ್ತಿ ಆಗಲಿ, ಅವನ ವಿವೇಚನಾ ಶಕ್ತಿ ಆಗಲಿ ಜಾಸ್ತಿ ಆಗಲಿ, ಎಲ್ಲ ಬಿಟ್ಕೊಟ್ಟು ನಮ್ಮ ಸರ್ಕಾರ ಆ ಎಲ್ಲ ಬುದ್ಧಿಮಟ್ಟವನ್ನು ತೆಗೆದು ಇದ್ದ ಬುದ್ಧಿಮಟ್ಟವನ್ನು ತೆಗೆದುಹಾಕಿ ನೀ ಭಿಕ್ಷೆ ಬೇಡ್ಕೊಂಡು ಕೂತ್ಕೊಳ್ಳಲೇ, ನೀ ಭಿಕ್ಷೆ ಬೇಡ, ನೀನು ಬೇಕು ಬೇಕು ಬೇಕು ಬೇಕು. ಆದ್ರೆ ವೇದ ಹಾಗೆ ಅನ್ನೋದಿಲ್ಲ, ವಿಶೇಷವಾದ ಅನುಕಂಪವನ್ನು ತೋರಿಸ್ತದೆ. ನೀನು ಬಾಪ, ಇವರೆಲ್ಲ ಕಲ್ಲಿನ ವಿಗ್ರಹ ಮಾಡಿ ಇಟ್ಟು ಪೂಜೆ ಮಾಡ್ತಾರೆ, ನೀ ಮಣ್ಣ ಪೂಜೆ ಮಾಡು, ನೀ ಸಗಣಿ ಇಟ್ಟು ಪೂಜೆ ಮಾಡು. ಆದ್ರೆ ನೀ ಪೂಜೆ ಮಾಡು. ಅವ್ರು 2 ಕಿಲೋ ಪೇಡ ಶ್ರದ್ಧಾ ತೋರಿಸ್ತಾರೆ, ನೀ ಸಕ್ರಿ ಬೆಲ್ಲ ಪುಟಾಣಿ ಶ್ರದ್ಧಾ ತೋರಿಸ್ತಾರೆ. ಅವರಿಗೂ ಮಾಡಿದಷ್ಟ ನಾವು ಇಷ್ಟು ಕಂಪ್ಯಾರಿಟಿವ್ ಜೀವನ ನಡೆಸ್ತೀವಿ ಅಂತಂದ್ರೆ ಅವ್ರು ಹೆಂಗಾಕ ಇವ್ರು ಹೆಂಗಾಕ ಅವ್ರು ಯಾಕೆ ಮಂತ್ರ ಹೇಳ್ಬೇಕು ಹೇಳ್ತಾರೆ, ನಿಮ್ಗೆ ಹೇಳ್ಬೇಡ ಅಂತ ಹೇಳಂದ್ರಪ್ಪ ನಮ್ಮ ಅಧಿಕಾರ ಕಸ್ಕೊಂಡಿರಲ್ಲ. ನಾವು ಅಧಿಕಾರ ಕಸ್ಕೊಂಡಿಲ್ಲ, ತತ್ಸಮ ನಿನಗೆ ತಕ್ಕಂತೆ ಒಂದು ಸಾಧನಾನು ಕೊಟ್ಟಿದ್ದೇವೆ. ಅವರವರು ಅವರವರ ಕರ್ತವ್ಯಗಳನ್ನು ಯಾವಾಗ ಮಾಡ್ಕೊಂಡು ಹೋಗ್ತಾರ ಅಂದರೆ ಅವರವರು ಇನ್ನೊಬ್ಬರನ್ನು ನೋಡದೇ ಇದ್ದಾಗ. ಜಗಳಾಡೋ ನಾಯಿನ ಒಂದಕ್ಕೊಂದು ದೂರ ಮಾಡ್ರಿ ಅಂತ ಹೇಳಿದ್ರಿ, ಯಾಕೆ ಮಾಡಂತ ಹೇಳಿದ್ರಿ? ಒಂದು ಇಲ್ಲಿ ಕಟ್ಟ್ರಿ ಒಂದು ಅಲ್ಲಿ ಕಟ್ಟ್ರಿ ಅಂತ ಹೇಳಿದ್ರಿ, ಯಾಕೆ ಹಂಗೆ ಹೇಳಿದ್ರಿ? ಅವು ಎದುರಿಗಿದ್ವು ಅಂತಂದ್ರೆ ಒಂದಕ್ಕೊಂದು ನೋಡ್ತಾವ, ಕಂಪೇರ್ ಮಾಡ್ತಾವ. ನೀನ್ ಯಾಕೆ ಜಾಸ್ತಿ ತಿಂದಿ, ನಾನು ಯಾಕೆ ಕಮ್ಮಿ, ನಾನು ತಿನ್ನವನೆ, ನೀನ್ ಯಾಕೆ ಅಲ್ಲಿ ಹೋಗಿ ಮಾಡ್ಕೊಂಡು, ನಾನು ಅಲ್ಲೇ ಹೋಗಿ ಮಾಡ್ಕೊಂಬೋನ. ಸೊ ದೂರ ದೂರ ಇಟ್ಬಿಟ್ರೆ ಕಂಪೇರ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಪಕ್ವತೆಗೆ ನಾವು ಏನು ಕಸ್ಕೋಬೇಕಾಗಿಲ್ಲ, ಪಕ್ವತೆಗೆ ಆಲ್ಟರ್ನೇಟಿವ್ ಸಾಧನ ಕೊಟ್ಟರೆ ಆಯ್ತು ಅಷ್ಟೆ. ಅದನ್ನ ಮಾಡೋದಿಲ್ಲ ಅವರು. ಯಾಕೆ ಮಾಡೋದಿಲ್ಲ ಅಂತಂದ್ರೆ ಇನ್ನೊಬ್ಬರು ನೋಡ್ತಾರೆ, ಅವನು ಬ್ರಾಹ್ಮಣನೇ ಆಗಲಿ ಕ್ಷತ್ರಿಯನಾಗಲಿ ವೈಶ್ಯನೇ ಆಗಲಿ ಎಲ್ಲರ ಸ್ವಭಾವನ ಹಾಗೆ. ನಾನು ಪೊಲೀಸ, ನಾನು ಪೊಲೀಸ, ಅವನು ESI ISI ಏನಂತಾರ ಅಧಿಕಾರಿ, ಪೊಲೀಸ್ ಅಧಿಕಾರಿಗೆ PSI ಎಸ್ಐ ಸಬ್ ಇನ್ಸ್ಪೆಕ್ಟರ್, ಆಮೇಲೆ ಇನ್ಸ್ಪೆಕ್ಟರ್ಗೆ ಐ ಎನ್. ಸೊ ಅವ್ ನೋಡ್ತಾನೆ, ಅಯ್ಯೋ ನಾನು ಆಗ್ಬೇಕಲ್ಲ, ನಾನು ಹಂಗಾದ್ರೆ ನನಗಿಷ್ಟು ಸಂಬಳ ಜಾಸ್ತಿ ಆಗ್ತದೆ, ಗಿಂಬಳ ಇಷ್ಟು ಜಾಸ್ತಿ ಆಗ್ತದೆ. ಈಗಿನ ಗಿಂಬಳ ಎದಕ್ಕೂ ಸಾಲೋದಿಲ್ಲ, ಕುಡಿಲಿಕ್ಕೂ ಸಾಲೋದಿಲ್ಲ, ಇನ್ಸ್ಪೆಕ್ಟರ್ ಆಡ್ಲಿಕ್ಕೂ ಸಾಲೋದಿಲ್ಲ. ಅವಾಗ ಏನಾಗ ಗಿಂಬಳು ಜಾಸ್ತಿ ಹಾಕ್ಕೊಳ್ಳಿ, ನಾನು ಜಾಸ್ತಿ ಕುಡಿಬಹುದು, ಜಾಸ್ತಿ ನಾನು ಆಟ ಆಡ್ಬೋದು, ಜಾಸ್ತಿ ಕ್ಲಬ್ಗೆ ಹೋಗ್ಬೋದು, ಆದರೆ ಏನು ಬೇಕು ನನಗೆ ಅದು ಬೇಕು. ಈಗ ಅವನ ಅವನ ಕರ್ತವ್ಯಗಳನ್ನ ಯಾರಾದ್ರೂ ಕಸ್ಕೊಂಡಾರ ಇಲ್ಲ? ಆದ್ರೆ ಅವನು ತನ್ನ ಕರ್ತವ್ಯಗಳನ್ನು ಮರೆತು ಏನ್ ಮಾಡ್ತಾನೆ, ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ತಾನೆ. ಆವಾಗ ಮಾಡಬಾರ್ದನ್ನೆಲ್ಲ ಮಾಡಿ ಶುರು ಮಾಡ್ತಾರೆ. ನಾನಾ ಪ್ರಕಾರ, ಅವ್ರ ಮನೆಯಲ್ಲಿ ಫ್ರಿಡ್ಜ್ ಇದೆ, ನಮ್ಮ ಮನೆಯೊಳಗೆ ಹಾಕಿರಬಾರ್ದು, ಅವ್ರ ಮನೆಯಲ್ಲಿ ಟಿ ವಿ ಇದೆ, ನಮ್ಮ ಇವೆಲ್ಲ ಹಳೆಯ ಉದಾಹರಣೆಗಳು. ಈಗ ಎಲ್ಲರ ಮನೆಗೂ ಟಿ ವಿ, ಎಲ್ಲರ ಮನೆಯೋಗಿ ಎಲ್ಲ ಸೇರಿಸು ಅಪಾರ್ಟ್ಮೆಂಟ್. ಇವು ವಾಚನೆ ಹಾಕ್ಸೈತಿ ಟಿ ವಿ ಅದ ರೀ, ಉಂಗುರದಾಗ ಅವ್ ಹಿಂದಕ್ಕೆ ಅಡುಗುಲಜ್ಜಿ ಮನೆ ಕತಿ ಅಂತ ಇರ್ತಿದ್ದು. ಅಡುಗುಲಜ್ಜಿ ಕತಿ ಗೊತ್ತೇನ? ಅಡುಗುಲಜ್ಜಿ ಅಂತ ಇರ್ತಿದ್ಲು ಆಕೆ. ಅವಳು ಊರು ಬಿಟ್ಟು ಹೊರಗೆ ಇರ್ತಿದ್ಲು. ಅವಳು ಮುದುಕಿ ಮುದುಕಿ ಮುದುಕಿ ಮುದುಕಿ ಮುದುಕಿ ಮುದುಕಿ ಹಣ್ಣು ಹಣ್ಣು ಹಣ್ಣು ಮುದುಕಿ ಅದು ವಿಚ್ ಕ್ರಾಫ್ಟ್ ಮಾಡ್ತಿರ್ತಿದ್ದೆ ಅವಳು. ವಿಚ್ ಕ್ರಾಫ್ಟ್, ವಿಚ್ ಕ್ರಾಫ್ಟ್ ಅಂದ್ರೆ ಏನು? ಮಾಯಾ ಮಂತ್ರ ಮಾಡೋದು ಕೆಲಸ. ಇಷ್ಟು ಶುದ್ಧ ಹೋಗರು ಎಷ್ಟೋ ವರ್ಷದಿಂದ ಮುದುಕಿಕೆ. ಸೊ ಅದಕ್ಕೆ ಮಂತ್ರ ಹಾಕೋದು ಇವರಿಗೆಲ್ಲ, ಹೊರಗೆ ಕರೆಸೋದು, ಊರು ಬಿಟ್ಟು ಹೊರಗೆ ಕರೆಸೋದು, ಬೆಕ್ಕು ಮಾಡ್ಬಿಡು, ನಾಯಿ ಮಾಡ್ಬಿಡು, ಯಾರನ್ನ ಮನುಷ್ಯ ಅಡುಗ್ರಜ್ಜಿ ನೋಡಿ ಹೆಂಗ್ ಕೇಕೋ ಕೂತ್ಕೊಂಡ್ರು ನೋಡಿ ಕತೆ. ಅವ್ರು ಹಂಗೆ, ಅವರು ಆ ಸ್ಟ್ಯಾಂಡರ್ಡ್ ನಲ್ಲಿ ಇದ್ದವರು, ಅವ್ರು ಹಂಗೆ ಕತೆ ಹೇಳ್ತಾ ಇರ್ತಾರೆ, ಅವ್ರು ಕೇಳ್ತಾ ಇರ್ತಾರೆ. ವಾಟ್ ಈಸ್ ರಾಂಗ್? ನಥಿಂಗ್ ರಾಂಗ್ ಇನ್ ದಟ್. ಸಾಧನೆ ಕಸ್ಕೊಂಡಿಲ್ಲ ನಾವು, ಆಲ್ಟರ್ನೇಟಿವ್ ಮಾರ್ಗವನ್ನು ಹಾಕಿಕೊಟ್ಟಿದ್ದೀವಿ. ನೀ ಕರ್ತವ್ಯ ಮರೆತು ಮಾಡಬಾರ್ದೆಲ್ಲ ಮಾಡ್ತಾ ಇದ್ರೆ ಇದು ದೋಷಾರೋಪಣೆ ಸರ್ಕಾರದ ಮೇಲೋ ಸಮಾಜದ ಮೇಲೋ ಮಾಡೋದು ಏನು ಅರ್ಥ ಇಲ್ಲ ಅಂತ ಇಲ್ಲಿ ಹೇಳ್ತೀನಿ. ಉಪಾಸನಾ ಉಪದಿಷ್ಟ ಇಯಂ ತದರ್ಥಂ ಮಂದ ಮಧ್ಯಮ ದೃಷ್ಟಿಯ ಆಶ್ರಮಾದಿ ಅರ್ಥಂ ಕರ್ಮಾಣಿ ಚ ನಚ ಆತ್ಮ ಏಕ ಏವ ಅದ್ವಿತೀಯ ಇತಿ ನಿಶ್ಚಿತ ಉತ್ತಮ ದೃಷ್ಟ್ಯರ್ಥಂ ದಯಾಲುನಾ ವೇದೇನ ಅನುಕಂಪಯ ಸನ್ಮಾರ್ಗಗಾಃ ಸಂತಃ ಕಥಂ ಇಮಾಂ ಉತ್ತಮಾಂ ಏಕತ್ವ ದೃಷ್ಟಿಂ ಪ್ರಾಪ್ನುಯುಃ ಇತಿ. ಅವನು ಹೇಗಾದರೂ ಮಾಡಿ ಇದನ್ನು ಪಡ್ಕೊಳ್ಳಿ. ಪ್ರಾಪ್ನುಃ ಪ್ರಾಪ್ನುಯುಃ ಏನನ್ನು ಪಡ್ಕೊಳ್ಳಿ? ನಿಶ್ಚಿತ ಉತ್ತಮ ದೃಷ್ಟಿ ಅರ್ಥಂ. ಏನದು? ಆತ್ಮ ಏಕತ್ವ ದೃಷ್ಟಿಂ ಪ್ರಾಪ್ನುಯುಃ. ಜೀವಾತ್ಮ ಪರಮಾತ್ಮರಲ್ಲಿಯ ಏಕತ್ವ ದೃಷ್ಟಿಯನ್ನು ಅವರೂ ಪಡ್ಕೊಳ್ಳಿ ಅನ್ನುವಂಥ ದಯಾ ದಯಾಲುನಾ ವೇದೇನ, ಅತ್ಯಂತ ದಯಾಮಯವಾದ ವೇದವು ಅನುಕಂಪೆಯ ವಿಶೇಷವಾದ ಕರುಣೆಯಿಂದ ಸನ್ಮಾರ್ಗನ ತಂದು ಅವನನ್ನು ಸನ್ಮಾರ್ಗದಲ್ಲಿ ತಂದು ಇಮಾಂ ಉತ್ತಮಾಂ ಏಕತ್ವ ದೃಷ್ಟಿಂ ಈ ಅತಿ ಶ್ರೇಷ್ಠವಾದಂತಹ ಜೀವ ಬ್ರಹ್ಮ ಐಕ್ಯ ಏಕತ್ವ ದೃಷ್ಟಿಯನ್ನು ಪಡ್ಕೊಳ್ಳಿ ಅಂತ ಬಯಸಿ ಉಪಾಸನೆಗಳನ್ನು ಹೇಳಿಕೊಟ್ಟಿದೆ. ಅಥೆಂಟಿಕ್ ಇದೆ. ಏನು ಮಾಡೋದು? ಅದು ಕೊಡೋದೇನು ಕೊಟ್ಬಿಡ್ತು, ಇವರು ಅದನ್ನು ದುರುಪಯೋಗ ಅನ್ನೋದಕ್ಕಿಂತ ಇನ್ನೂ ಕನಿಷ್ಠ ರೀತಿಯಲ್ಲಿ ಉಪಯೋಗ ಮಾಡಿ ಶುರು ಮಾಡಿ, ಇನ್ನೂ ಕನಿಷ್ಠ ರೀತಿ ದುರುಪಯೋಗ ಅಂತೇಳಿ ನಾವು ಅವ್ರನ್ನ ಬ್ರ್ಯಾಂಡ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಇನ್ನೂ ಕನಿಷ್ಠ ಅದಕ್ಕೆ ಅವರು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಎನ್ ಮನಸಾನ ಮನುತೆ ಏನಾ ಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ ತತ್ವಮಸಿ ಆತ್ಮ ಆತ್ಮೈವ ಇದಂ ಸರ್ವಂ ಇತ್ಯಾದಿ ಶ್ರುತಿಭ್ಯಃ. ಒಂದು ಕಡೆ ಹೇಳ್ತದೆ ಮನಸಾ ನ ಮನುತೆ, ಆ ಮನಸ್ಸಿನಿಂದ ಯಾವುದನ್ನ ಮನನ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಏನ ಆಹುಹು ಮನಃ ಮತಂ ಏನ್ ಹೇಳ್ತಾರೆ, ಯಾವುದರಿಂದ ಮನಸ್ಸು ಮನನ ಮಾಡ್ತದೆ, ಯಾವುದನ್ನ ಪಡೆಯಲು ಮನಸ್ಸು ಮನನ ಮಾಡುವ ಸಾಧ್ಯತೆ ಇಲ್ಲ, ಅದನ್ನ ನೀನು ಬ್ರಹ್ಮ ಅಂತ ತಿಳಿ. ಏನು ಬ್ರಹ್ಮ? ಮನಸ್ಸಿನಿಂದ ಬ್ರಹ್ಮನನ್ನ ಮನನ ಮಾಡಿಕ್ ಹೋದ್ರೆ ಅವ ಲಭ್ಯ ಇಲ್ಲ. ಮತ್ತೆ ಏನು ಮನಸ್ಸು? ಆ ಬ್ರಹ್ಮನಿಂದಾಗಿ ಮನಸ್ಸು ಮನನ ಮಾಡುತ್ತದೆ. ಆದರೆ ಬ್ರಹ್ಮನಿಂದಾಗಿ ಮನಸ್ಸು ಮನನ ಮಾಡಿದರೂ ಕೂಡ ಈ ಮನಸ್ಸು ಬ್ರಹ್ಮನನ್ನ ಮನನ ಮಾಡಲಿಕ್ಕೆ ಆಗೋದಿಲ್ಲ. ಶೆಲ್ಲಿನಿಂದಾಗಿ ಬ್ಯಾಟ್ರಿ ಬೆಳಗ್ತಾ ಇದ್ದು ಕೂಡ ಆ ಬ್ಯಾಟ್ರಿ ಬೆಳಕಿನಲ್ಲಿ ಶೆಲ್ಲನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ನೋಡ್ಲಿಕ್ಕೆ ಆಗೋದಿಲ್ಲ? ಶೆಲ್ಲ ಏನು ಅಂತ ನೋಡ್ಲಿಕ್ಕೆ ನಾವು ಹೋಗೋದ್ರೊಳಗೆ ಬೆಳಕು ಹೋಗುತ್ತೆ. ಹಾಗೆ ಮನಸ್ಸು. ಇಂತಹ ಉದಾಹರಣೆಗಳಿಂದ ಅವನನ್ನು ಮೇಲೆ ಎತ್ತು. ತದೇವ ಬ್ರಹ್ಮತ್ವಂ ವಿದ್ಯೆ ನೇದಂ ನ ಇದಂ ಯತ್ ಇದಂ ಉಪಾಸತೆ. ಇದಂ ಇದಂ ಯತ್ ನ ಉಪಾಸತೆ. ಯಾವುದು ಇದಂ ಎನ್ನುವ ಶಬ್ದದಿಂದ ಉಪಾಸನೆ ಮಾಡ್ತಿರೋ ಆ ಉಪಾಸನೆಯಿಂದ ಬ್ರಹ್ಮನ್ನು ತಿಳ್ಕೊಳಿಕ್ಕಾಗೋದಿಲ್ಲ. ಹಾಗಾದ್ರೆ ಎಲ್ಲೆಲ್ಲಿ ಏನೇನು ಇದಂ ಅನ್ನುವ ಶಬ್ದದಲ್ಲಿ ಬಂದಿರ್ತದೆ, ಉಪಾಸನ ಅನ್ನೋದೆಲ್ಲವೂ ಇದಂನಲ್ಲಿ ಬಂದಿರ್ತದೆ. ಎಲ್ಲ ವೈಕುಂಠಕ್ಕೆ ಹೋಗಬೇಕು ಅಂತ ಉಪಾಸನ ಮಾಡಿದ್ರು ಕೂಡ ವೈಕುಂಠ ಸಹಿತವಾಗಿ ಇದಂ, ಕೈಲಾಸಕ್ಕೆ ಹೋಗಬೇಕು ಇದಂ, ಪಿತೃಲೋಕಕ್ಕೆ ಹೋಗಬೇಕು ಇದಂ, ಅನ್ಯ ಲೋಕ ಪ್ರಯಾಣ ಮಾಡಬೇಕು ಇದಂ. ಅನ್ಯ ಲೋಕ ಬದ್ರಿಕೇದಾರ ದರ್ಶನ ಮಾಡ್ಕೋಬೇಕು ಇದಂ, ಅಮರನಾಥಿಗೆ ಹೋಗಬೇಕು ಇದಂ, ಏನಿವೆಲ್ಲ ಇದಂ. ಹಾಗೆ ಎಲ್ಲ ಉಪಾಸನೆಗಳೇನು ಇದಂ. ಈ ಯಜ್ಞ ಮಾಡಬೇಕು, ಈ ಹೋಮ ಮಾಡಬೇಕು, ಈ ಯಾಗ ಮಾಡಬೇಕು, ಇವೆಲ್ಲ ಭಾರಿ ಸಿಟ್ಟು ಬರ್ತಿದ್ದು ಅವರಿಗೆ, ಭಾರಿ ಸಿಟ್ಟು. ನಾನೇನು ಮಾಡಲಿಕ್ಕಾಗೋದಿಲ್ಲ, ಅದು ಅದು ಭಾಷ್ಯ ಹೇಳ್ಕೊಂಡು ಕೂತ್ಬಿಟ್ಟಿರ್ತೀನಿ ನಾನು. ಈ ಕಡೆ ಶಂಕರಾಚಾರ್ಯ ಹೂ ಏರಿಸ್ತಾರೆ, ಈ ಕಡೆಗೆ ಅದೇ ತತ್ವಗಳನ್ನು ಹೇಳ್ತಾ ಇದ್ರೆ ವಿರೋಧ ಮಾಡ್ತಾರೆ. ತಿಳ್ಕೊಂಡು ಪ್ರಯತ್ನ ಮಾಡ್ಬೇಕಾದ್ರೆ ವಿರೋಧ ಮಾಡ್ಬೇಕಾ? ಎಲ್ಲಿದೆ ಪ್ರಯತ್ನ? ಹೌದಾ? ಆಮೇಲೆ ಒಂದ್ ಕಡೆ ಹೇಳ್ತದೆ ಉಪನಿಷತ್ತು ಛಾಂದೋಗ್ಯ, ತತ್ ತ್ವಂ ಅಸಿ, ಆ ಬ್ರಹ್ಮನು ನೀನೇ ಆಗಿದ್ದೀಯಾ. ಇನ್ನೊಂದು ಕಡೆ ಹೇಳ್ತದೆ ಆತ್ಮೈವ ಇದಂ ಸರ್ವಂ ಛಾಂದೋಗ್ಯ. ಇವಷ್ಟು ಏನ್ ತೋರಿಸ್ತಾವೆ ಅಂತಂದ್ರೆ ಯಾವ ಬ್ರಹ್ಮನನ್ನ ನಾವು ತಿಳ್ಕೋಬೇಕಾಗಿದೆಯೋ ಅದು ಉತ್ತಮ ಸಾಮರ್ಥ್ಯ ಇರುವವರಿಗೆ, ಕೆಳಗೆ ಸಾಮರ್ಥ್ಯನ ಹೀನ ಮಧ್ಯಮದವರಿಗೆ ಆ ಪ್ರಕಾರವಾಗಿ ಮೇಲೆ ಏರಬೇಕು ಅಂತೇಳಿ ಉಪಾಸನ ಹಾಕಿಕೊಟ್ಟಿದೆ. ಅದಕ್ಕೆ ಉಪನಿಷತ್ ಕ್ಲಿಯರ್ ಮಾಡುತ್ತದೆ, ಇದಂ ಇದಂ ಎನ್ನುವುದು ಏನು ಉಪಾಸನ ಇದೆಯೋ ಅದು ಯಾವುದು ನಮ್ಮನ್ನು ಗತಿ ಕಾಣಿಸುವುದಿಲ್ಲ. ಮತ್ತು ಅದು ಏನು ಗತಿ? ಜ್ಞಾನ, ನಾನು ಜೀವನಲ್ಲ ನಾನು ಪರಬ್ರಹ್ಮನೇ ಅನ್ನುವ ಜ್ಞಾನ ಮಾತ್ರ ನಿಮಗೆ ಕೊನೆ ಕಾಣಿಸ್ತದೆ ಅಂತ ಮೂರು ವಿಧಗಳನ್ನು ಮಾಡಿ ಅವ್ರನ್ನ ದೂರ ಇಟ್ಟಿಲ್ಲಪ್ಪ, ಅವ್ರನ್ನ ಇನ್ನೂ ಸಮೀಪ ಕರ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಾಸ್ತ್ರ ಉಪಪತ್ತಿಭ್ಯಾಂ, ಶಾಸ್ತ್ರ ಉಪಪತ್ತಿಭ್ಯಾಂ ಅವಧಾರಿ ತತ್ವಾತ್ ಅದ್ವಯ ಆತ್ಮ ದರ್ಶನಂ ಸಮ್ಯಕ್ ದರ್ಶನಂ ತದ್ ಬಾಹ್ಯತ್ವಾತ್ ಮಿಥ್ಯಾ ದರ್ಶನಂ ಅನ್ಯತ್ ಇತಶ್ಚ ಮಿಥ್ಯಾದರ್ಶನ ದ್ವೈತಿನಾಂ ರಾಗದ್ವೇಷಾದಿ ದೋಷ ಆಸ್ಪದತ್ವಾತ್ ಕಥಂ. ಸಂಬಂಧ ಭಾಷ್ಯ. ಏನು ಸಂಬಂಧ ಭಾಷ್ಯ? ಶಾಸ್ತ್ರ ಉಪಪತ್ತಿಭ್ಯಾಂ. ಶಾಸ್ತ್ರ ಅನ್ನುವಂಥದ್ದು ಇದು ವಾಕ್ಯ ಅಲ್ಲ, ಶಬ್ದ ಅಲ್ಲ, ಶಾಸ್ತ್ರ ಇದು ಪ್ರಮಾಣ. ನಾವು ಪ್ರತ್ಯಕ್ಷ ಇಂದ್ರಿಯಗಳನ್ನು ಎಷ್ಟು ಪ್ರಮಾಣ ಅಂತ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ, ಆ ಮಟ್ಟದಲ್ಲಿ ಶಾಸ್ತ್ರ ವಾಕ್ಯಗಳನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡಬೇಕು. ಈ ಕಣ್ಣು ನನಗೆ ಬಣ್ಣವನ್ನು ನೋಡಲಿಕ್ಕೆ ಎಷ್ಟು ಮುಖ್ಯವೋ, ಎಷ್ಟು ಮುಖ್ಯ ಮಹತ್ವ ಸ್ಥಾನವನ್ನು ಕೊಡ್ತೇನೋ ಅಷ್ಟೇ ಮಹತ್ವ ಸ್ಥಾನ ನೀ ಶಾಸ್ತ್ರಕ್ಕೆ ಕೊಟ್ಟಿದೀಯಾ. ಇದು ಕೆಂಪು ಬಣ್ಣ ಅಂತ ತಿಳ್ಕೊಳ್ಳಿಕ್ಕೆ ನಾನು ಎಷ್ಟು ನನ್ನದೇ ಆದ ಕಣ್ಣಿನಲ್ಲಿ ಎಷ್ಟು ವಿಶ್ವಾಸ ಇಡ್ತೇನೆ. ಇದು ಚೆನ್ನಾಗಿ ಅರ್ಥ ಆಗ್ತದೆ ನೋಡಿ. ಈ ದೃಷ್ಟಿ ಇದೆಯಲ್ಲ, ಈ ದೃಷ್ಟಿಯಲ್ಲಿ ನನಗೆ ವಿಶ್ವಾಸ. ಯಾರು ನೂರು ಹೇಳಿ, ನಾನು ಹೋಗಿ ನೋಡಬೇಕು. ಅಲ್ಲಿವರೆಗೂ ಬಾಕಿಯೆಲ್ಲ ಬರೀ ನಂಬಿಕೆ ಮಾತ್ರ. ಯಾರು ಹೇಳ್ತಾರೆ ಆನೆ ಆನೆ ಕಂಬ, ಯಾರು ಹೇಳ್ತಾರೆ ಆನೆ ಹೊಟ್ಟೆ, ಯಾರು ಹೇಳ್ತಾರೆ ಆನೆ ಹಗ್ಗ, ಇವೆಲ್ಲವನ್ನು ಸೇರಿಸಿ ಆನೆ ಅಂತ ಇನ್ನೊಬ್ರು ಹೇಳ್ತಾನೆ. ಆದರೆ ಅಂತಿಮವಾಗಿ ಆನೆಯ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಕಣ್ಣಿಂದ ನಾನು ಹೋಗಿ ನೋಡಬೇಕು. ಹಾಗೆ ಶಾಸ್ತ್ರವು ಇದು ಪ್ರಮಾಣ. ಈ ಕಣ್ಣಿನಲ್ಲಿ ನಾನು ಎಷ್ಟು ಟ್ರಸ್ಟ್ ಮಾಡ್ತೀನಿ, ವಿಶ್ವಾಸ ಇಡ್ತೀನಿ, ಅಷ್ಟು ನಾನು ಶಾಸ್ತ್ರದಲ್ಲಿ ವಿಶ್ವಾಸ ಇಟ್ಟಿದ್ದೇನಾ ನಾವೆಲ್ಲ ಪ್ರಶ್ನಿಸಿಕೊಳ್ಳೋಣಂತೆ. ಶಾಸ್ತ್ರ ಉಪಪದ್ಯಭ್ಯಾಮ್ ಅವಧಾರಿತತ್ವಾತ್, ಶಾಸ್ತ್ರ ಮತ್ತು ತರ್ಕ ಇವುಗಳಿಂದ ಅವಧಾರಿತತ್ವಾತ್, ಇವುಗಳಿಂದ ನಾವು ಗುರುತಿಸಿದಂತಹ ಅವಧಾರಿತತ್ವಾತ್ ಏನು ಗುರುತಿಸಿದ್ವಿ, ಅದ್ವಯ ಆತ್ಮ ದರ್ಶನಂ, ಎರಡಿಲ್ಲದೇ ಇರುವಂತಹ ಆತ್ಮ ದರ್ಶನ, ಸಮ್ಯಕ್ ದರ್ಶನಂ ನಿಶ್ಚಿತ ಆಗೋಯ್ತು. ಸಮ್ಯಕ್ ಅಂದ್ರೆ ನಿಶ್ಚಯ ಆಗೋಯ್ತು, ದಿಸ್ ಫೈನಲ್ ಓಕೆ. ಅದನ್ನು ಬಿಟ್ಟು ಉಳಿದಿದ್ದೆಲ್ಲ, ಅದು ಬಿಟ್ಟು ಉಳಿದಿದ್ದೆಲ್ಲ ತದ್ಬಾಹ್ಯತ್ವಾದ ಮಿಥ್ಯಾದರ್ಶನಂ ಅನ್ಯತ್, ಹೊರತುಪಡಿಸಿ ಏನು ಹೊರತುಪಡಿಸಿ ಏನು ಲಭ್ಯ ಇವೆಯೋ ಅವೆಲ್ಲವೂ ಮಿಥ್ಯಾದರ್ಶನಂ. ವೆದರ್ ಯು ಕಾಲ್ ಉಡುಪಿ, ವೆದರ್ ಯು ಕಾಲ್ ಮಂತ್ರಾಲಯ, ವೆದರ್ ಯು ಕಾಲ್ ಮೇಲ್ಕೋಟೆ, ವಾಟ್ ಎವರ್ ಯು ವಾಂಟ್ ಟು ಕಾಲ್, ಅವಷ್ಟು ಮಿಥ್ಯಾದರ್ಶನ. ಏ ಶಂಕರ ಭಗವತ್ಪಾದರು ಹೇಳಿದ್ದನ್ನು ನನಗೇನು ಕನ್ವಿನ್ಸ್ ಆಗಿದೆ ಅದರ ಹಿನ್ನೆಲೆಯಲ್ಲಿ ನಾನು ಖಡಾಖಂಡಿತವಾಗಿ ಈ ಥರ ಹೇಳಿದರೆ ನಂದೇನು ತಪ್ಪದೆ ಅದರೊಳಗೆ? ಅವ್ರದ್ದ ಬೇರೆ ನಮ್ಮದ ಬೇರೆ. ತದ್ಬಾಹ್ಯತ್ವಾತ್ ಮಿಥ್ಯಾದರ್ಶನಂ ಅನ್ಯತ್, ಅನ್ಯತ್ ಮಿಥ್ಯಾದರ್ಶನ, ಹೊರತುಪಡಿಸಿ ಏನೇ ಇದ್ದರೂ ಕೂಡ ಅದು ಮಿಥ್ಯ. ಇತಶ್ಚ ಮಿಥ್ಯಾದರ್ಶನಂ ದೈತಿನಾ. ನೋಡಿ ಈಗ ಅವರು ಆ ಶಬ್ದ ಉಪಯೋಗ ಮಾಡಿದ್ರು, ನಾನೇನು ಮಾಡಲಿ? ದೈತ್ಯನಾಂ, ದೈತ್ಯಗಳದ್ದು ಏನು ಇಂಥ ಹೇಳಿಕೆಗಳಿವೆಯೋ ಇವು ತಪ್ಪು ಹೇಳಿಕೆಗಳು. ಮಿಥ್ಯಾದರ್ಶನಂ ದೈತ್ಯನಾಂ, ನಾ ಮತ್ತೆ ಎಷ್ಟು ಸಾಫ್ಟ್ ಹೇಳ್ತೇನೆ ಗೊತ್ತೆ, ನಾನು ಆ ಶಬ್ದ ಸಹಿತ ಮಾಡೋದಿಲ್ಲ. ಉಡುಪಿ ನಾಮ ಅಂತ ಇನ್ನೂ ಸಾಫ್ಟ್, ಮೇಲುಕೋಟೆ ನಾಮ ಅಂತ ತಿಳಿದು ಕೇಳ್ತಾರೆ ಒಬ್ರು, ಏ ಮೇಲ್ಕೋಟೆ ಮೇಲ್ಕೋಟೆ ಅಂದ್ರೆ ಅವ್ರಿಗೆ ಏನು ಹೋಗಿದ್ರು ಸ್ವಾಮೀಜಿ ಮೇಲ್ಕೋಟೆಗೆ, ನಮಗೂ ಹೋಗಂತಾರ. ಹೋಗ್ಲಿ ಬಿಡಿ ಸರ್, ಅವರು ಮಿಥ್ಯಾ ದರ್ಶನ ಇಟ್ಕೊಳ್ಳಿ ಇಟ್ಕೊಂಡು ಇಟ್ಕೊಳ್ಳಿ, ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಇಲ್ಲಿದೆ ನೋಡಿ ಪ್ರಾಬ್ಲಮ್, ರಾಗದ್ವೇಷಾದಿ ದೋಷ ದೋಷ ಆಸ್ಪದತ್ವಾತ್, ಆ ಪ್ರಕಾರವಾದ ಮಿಥ್ಯಾ ದರ್ಶನ ಹೇಳಿಕೆಗಳು ಏನ್ ಮಾಡ್ತವೆ, ರಾಗದ್ವೇಷಗಳಿಗೆ ಅವಕಾಶ ಮಾಡಿಕೊಡ್ತವೆ. ಅದ್ವೈತಿಗಳು ದೇ ಆರ್ ವಂಡರ್ಫುಲ್ ಪೀಪಲ್, ದೇ ಡೋಂಟ್ ಕ್ವಾರಲ್, ಯಾರನ್ನು ವಿರೋಧ ಮಾಡುವುದಿಲ್ಲ, ಎಲ್ಲರನ್ನೂ ಸಹಕರಿಸ್ಕೋತೀವಿ ನಾವು, ಎಲ್ಲರನ್ನೂ ಸಹಕರಿಸ್ಕೋತೀವಿ, ಯಾರನ್ನೂ ವಿರೋಧ ಮಾಡುವುದಿಲ್ಲ. ನಾನು ದ್ವೈತ ಇಲ್ಲ ಅಂತ ಅಂದ್ರೆ ತಾನೇ ವಿರೋಧ ಮಾಡ್ದಂಗೆ, ದ್ವೈತ ಇಲ್ಲ ಅಂತ ಅನ್ನಂಗೆ ಇಲ್ಲ, ದ್ವೈತನೂ ಇದೆ. ವೆರಿ ಫ್ಯಾಕ್ಟ್ ದಟ್ ಯು ಆರ್ ಸಿಟಿಂಗ್ ದೇರ್, ಐ ಆಮ್ ಸಿಟಿಂಗ್ ಹಿಯರ್ ಇಸ್ ದ್ವೈತ. ನಮ್ಗೆ ಯಾರ ಮೇಲೂ ಸಿಟ್ಟಿಲ್ಲ. ಹೀಗಾಗಿ ನಮಗೆ ರಾಗದ್ವೇಷಗಳು ಕಂಡು ಬರೋದಿಲ್ಲ. ಆದರೆ ದೇರ್ ಡೇ ಸ್ಟಾರ್ಟ್ಸ್ ವಿತ್ ರಾಗದ್ವೇಷ. ಫಿಲಾಸಾಫಿಕಲ್ ಡಿಸ್ಕಷನ್ ಇರಲಿ, ಕಂಟಿನ್ಯೂ ಆಗಲಿ, ಏನು ತೊಂದರೆ ಇಲ್ಲ. ಆದರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನಮಗೆ ಯಾವ ದ್ವೇಷವೂ ಇಲ್ಲ. ಅವ್ರು ಹಂಗಲ್ಲ, ಶಂಕರ ಚಂಡಾಲ, ಶಂಕರ ಷಂಡ, ಶಂಕರ ಹಾಂಗೆ, ಶಂಕರ ಅದು ಏನ ಬಾಯಿಗೆ ಬಂದದ್ದು. ಅದಕ್ಕೆ ನೋಡಿ ಅದ್ವೈತಿಗಳ ಬಾಯಿಯಲ್ಲಿ ಏನು ಬೈಗಳು ಇರ್ತಾವ, ಅವು ಬ್ರಹ್ಮಾಂಡದಂತ ಬೈಗಳು ಅವೆಲ್ಲ. ಛ ಕಿವಿ ಕಿವಿ ಕಿವಿ ಹೊಲಸಾಗಿಬಿಡ್ತಾವ. ಸಾಮಾನ್ಯ ಮಾತುಕತೆಯೊಳಗೆ ಕೆಟ್ಟ ಕೆಟ್ಟ ಬೈಗಳ ಈಗಿನ ಬೆಳಿಗ್ಗೆ ರಂಗೋಲಿ ಹಾಕ್ಬೇಕಾದ್ರೂ ಶುರು ಆಗ್ತಾವು. ಓ ನೀವು ನೀವು ಅಲ್ಲಿ ಮೈಸೂರು ಬೆಂಗಳೂರು ಕಡೆಗೆ ಇದ್ದೀರಿ, ನಿಮ್ ಬೈಗಳಂದ್ರೆ ಏನು ಗೊತ್ತಿಲ್ಲ. ಹಾ ಹುಟ್ಟಿದ್ರೆ ಬಾಗಲ್ಕೋಟ್ ಬಿಜಾಪುರ್, ಹಾ ಅಲ್ಲಿ ಹುಟ್ಟಬೇಕು ನೀವು. ಹಬ್ ಕೊಪ್ಪಳ ಬಾಗಲಕೋಟೆ ಮಂತ್ರಾಲಯ ಇವೆಲ್ಲ ದ್ವೈತಿಗಳ ಹಬ್, ಅಲ್ಲಿಂದನೇ ಎಲ್ಲ ಸಿಗುತ್ತಾರೆ. ಅವು ಅವು ಬೈಗಳ ಬೈತಾರೆ, ಹೇ ರಾಮ ಎಂತಂತ ಸುಧಾರಿಸಿದವರು, ಎಜುಕೇಟೆಡ್ಡು ಲಿಟ್ರೇಟ್ ಪೀಪಲ್ಲು, ಮೈಕ್ ಕೊಟ್ರೆ ಮೈಕ್ನ ಬೈಯೋದು. ಏನು ಬೈಯೋದು, ಬೈಯೋಣಂತೆ, ಅದ್ರೊಳಗೇನು ತಪ್ಪೇನಿಲ್ಲ. ಆದರೆ ಬೈಗಳ ಬೈಯೋದು ಬಹಳ ಕಷ್ಟ, ಹೊಲಸು. ಆ ಮೈಕ ಹೊಲಸಾಗ್ಬಿಡ್ತದೇನೋ ಗೊತ್ತಿಲ್ಲ. ಇವು ಏನ ಅಂತಾರಲ್ಲ, ಈ ಕೆಲವು ಜಡ ಪದಾರ್ಥಗಳಿಗೂ ಕೂಡ ಸಂಸ್ಕಾರ ಮುಹೂರ್ತವಲ್ಲ ಅಂತ ಹೇಳ್ತಾರೆ. ಸೊ ಮೈಕ್ ಹಿಡ್ಕೊಂಡು ಒಂದು ಒಂದು ವಾರ 10 ದಿವಸ ಬೈಗಳ ಬೈಕೋತ ಅದೇ ಮೈಕ್ನಾಗಿದ್ಬಿಟ್ರೆ ಮುಂದೆ ಯಾರ್ಯಾರು ಆ ಮೈಕಿ ಬರ್ತಾರೆ ಅವ್ರು ಭಯ ಕೂಡ. ಸೊ ರಾಗದ್ವೇಷಾದಿ ದೋಷ ಆಸ್ಪದತ್ವ ಹಾಗೆ ಮಾಡೋದ್ರಿಂದ, ಆ ಫಿಲಾಸಫಿಯನ್ನು ತಿರುಚಿ ಇವರು ಈ ಪ್ರಕಾರವಾಗಿ ಮಾಡೋದ್ರಿಂದ ರಾಗದ್ವೇಷಾದಿಗೆ ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ಆದ್ದರಿಂದ ನಾವು ಇದನ್ನು ಅರ್ಥ ಮಾಡ್ಕೋಬೇಕು, ಸತ್ಯ ಯಾವುದು ಮಿಥ್ಯೆ ಯಾವುದು. ಸ್ವಸಿದ್ಧಾಂತ ವ್ಯವಸ್ಥಾಸು ದ್ವೈತಿನೋ ನಿಶ್ಚಿತ ದೃಢಂ ಪರಸ್ಪರಂ ವಿರುಧ್ಯಂತೆ ತೈರಯಂ ನ ವಿರುಧ್ಯತೆ. ಸ್ವಸಿದ್ಧಾಂತ ವ್ಯವಸ್ಥಾಸು ದ್ವೈತಿನೋ ನಿಶ್ಚಿತ ದೃಢಂ ಪರಸ್ಪರಂ ವಿರುಧ್ಯಂತೆ ತೈರಯಂ ನ ವಿರುಧ್ಯತೆ. ದ್ವೈತಿಗಳು ಯಾರು, ಇವರೆಲ್ಲರೂ ದ್ವೈತಿಗಳೇ. ಬೌದ್ಧಾ ಜೈನಾ ಕಪಿಲ ಕಣಾದಹ ಬುದ್ಧಾಹ ಅರ್ಹತಾದಿ ಇವರೆಲ್ಲರೂ ಏನಿದ್ದಾರೆ, ಇವರೆಲ್ಲರೂ ದ್ವೈತಿಗಳೇ. ಜೈನ ದ್ವೈತಿಗಳು, ಬೌದ್ಧ ಜೈನ ದ್ವೈತಿಗಳು, ಎಲ್ಲರೂ ದ್ವೈತಿಗಳು. ಇವರು ಸ್ವಸಿದ್ಧಾಂತ ವ್ಯವಸ್ಥಾ, ಇವ್ರೇನ್ ಮಾಡಿದ್ದಾರೆ, ತಮ್ಮ ತಮ್ಮ ಸಿದ್ಧಾಂತದಲ್ಲಿ ಸಿದ್ಧವಾಗಿ ನಿಂತು ಬಿಟ್ಟಾರೆ. ಸ್ವಸಿದ್ಧಾಂತ ರಚನಾ ನಿಯಮೇಶು, ಅವುಗಳಲ್ಲಿ ಪಳಗಿಬಿಟ್ಟಾರೆ. ದ್ವೈತಿನ ನಿಶ್ಚಿತ, ಹೌದಪ್ಪ, ಸ್ವಸಿದ್ಧಾಂತ ವ್ಯವಸ್ಥಾಸು ದ್ವೈತಿನ ನಿಶ್ಚಿತ ದೃಢಂ, ಹೌದಲ್ಲ. ಈಗ ನಿನ್ನ ದ್ವೈತ ಸಿದ್ಧಾಂತದಲ್ಲಿ ನೀನು ಸ್ಥಿರ, ನಿನ್ನ ದ್ವೈತ ಸಿದ್ಧಾಂತದಲ್ಲಿ ನೀನು ಸ್ಥಿರ ಅಂದ್ರೆ ನೀನು ದ್ವೈತ, ನೀನು ದ್ವೈತ ಅಲ್ಲ, ನೀವಿಬ್ಬರಿಗೆ ವಿರೋಧ ಇರಬಾರ್ದು, ಅದರ ಇಬ್ಬರು ಜಗಳಾಡ್ತೀರಿ. ನಾನಲ್ಲ, ಎಂಟು ಮಠ ಒಬ್ಬರಿಗೊಬ್ರು ಆಗೋದಿಲ್ಲ, ಗೊತ್ತಾ ನಿಂಗೆ? ಎಂಟು ಮಠದ್ದು ಆರಾಧ್ಯ ದೈವ ಕೃಷ್ಣ ಒಂದೇ. ಆದ್ರೆ ಆ ಮಠ ಕಂಡ್ರೆ ಈ ಮಠದವ್ರು ಆಗುದಿಲ್ಲ, ಈ ಮಠ ಕಂಡ್ರೆ ಆ ಮಠದವ್ರಿಗೆ ಆಗುದಿಲ್ಲ. ವಿರಕ್ತ ಮಠ ಕಂಡ್ರೆ ವೀರ್ಷ ಮಠಕ್ಕಾಗುದಿಲ್ಲ, ವೀರ್ಷ ಮಠ ಕಂಡ್ರೆ ವಿರಕ್ತ ಮಠಕ್ಕಾಗುದಿಲ್ಲ. ನನಗೇನು ಗೊತ್ತಿದ್ದಿಲ್ಲ, ಇತ್ತೀಚೆಗೆಲ್ಲ ಗೊತ್ತಾಗುತ್ತ ಪೇಪರ್ ಓದಿ. ಅವ್ರಿಗೆ ಕಂಡ್ರೆ ಇವ್ರಿಗೆ ಆಗುದಿಲ್ಲ, ಇವ್ರಿಗೆ ಕಂಡ್ರೆ ಅವ್ರಿಗೆ ಆಗುದಿಲ್ಲ, ಏನಾಗಿದೆ ನಿಮಗೆಲ್ಲರಿಗೆ? ಅಲ್ಲಿ ದ್ವೈತ ಸಿದ್ಧಾಂತದಲ್ಲಿ ನಿಮ್ದು ಫೈನ್ ಎಕ್ಸಲೆಂಟ್. ಯಾವ ದ್ವೈತಿಗಳು ಯಾವ ದ್ವೈತಿಗಳ ಜೊತೆನೂ ಜಗಳಾಡಬಾರದು, ಹೋಗ್ರಿ ಚಂದಾಗಿರಿ. ಹಂಗಿಲ್ಲ, ಬೀದಿಗೆ ಬಂದೇ ಜಗಳ ಮಾಡು. ಅವು ಪರ್ಯಾಯ ಅಂತ ಇರ್ತದಲ್ಲ, ಎರಡೆರಡು ವರ್ಷದ ಪರ್ಯಾಯ ಇರ್ತದೆ. ಆ ಪರ್ಯಾಯ ಆರೋಹಣ ಒಂದು ದಿವಸ ಇರ್ತದೆ, ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರ. ಅವಾಗ ಅವರು ಸ್ಲೋಗನ್ ತಮ್ಮ ಹೇಳಿಕೆಯನ್ನು ಕೊಡ್ತಾರೆ, ನನ್ನ ಸಮಯದಲ್ಲಿ ಇದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಬಂಗಾರದ ರಥ ಮಾಡಿಸ್ತೀನಿ, ನಾನು 10,000 ಜನ ಕೊಡು ಹಾಲ್ ಕಟ್ಟಿಸ್ತೀನಿ, ನಾನು ಹಂಗೆ ಮಾಡ್ತೀನಿ, ಅವೆಲ್ಲ ಸ್ಲೋಗನ್ ಕೊಡ್ತಾರೆ. ಹೇಗೆ ಕೊಡ್ತಾರೆ? ಚಪ್ಪಾಳೆ, ಓಕೆ ಫೈನ್, ನೋ ಪ್ರಾಬ್ಲಮ್, ಕೊಡ್ರಿ, ಏನು ತೊಂದರೆ ಇಲ್ಲ. ಆದ್ರೆ ಆ ಉಳಿದ ಮಠದವರು ಲೈಟ್ ಆರಿಸಿ ಉಪವಾಸ ಮಾಡ್ತಾರೆ. ತಮ್ಮ ತಮ್ಮ ಮಠದ ಲೈಟ್ ಆರಿಸಿ ಉಪವಾಸ ಮಾಡ್ತಾರೆ. ಕಣ್ಣಿಂದ ನೋಡಿದ್ ನಾ ಇದನ್ನ, ಯವ್ವ ತಾಯಿ, ನಾ ಹಿಂದೂ ಧರ್ಮ ಆಚಾರ ಸಭಾದೊಳಗೆ ಸಂಯೋಜಕ ಆಗಿದ್ದೀನಿ ಕರ್ನಾಟಕದೊಳಗೆ. ಇವ್ರ ಒಳಗ ಅಡಿಗೆ ಮನೆ ಹೊಕ್ಕ ದೇವ್ರ ಮನೆ ಹೊಕ್ಕ ಎಲ್ಲ ನೋಡ್ ಬಂದೀನಿ. ವೈ ಅಲ್ಲ, ನೀನು ಎರಡು ಪರ್ಯಾಯ ಮಾಡಿದ್ದೆ ಇಲ್ಲೋ. ಈಗ ಅವ್ರಿಗೊಂದು ಅವ್ರು ಮಾಡ್ತಾರೆ, ಇಷ್ಟ್ಯಾಕ್ ದುಃಖ ಬೇಕು, ಇಷ್ಟ್ಯಾಕ್ ನೋವು ಪಡ್ಬೇಕು? ನೀನ ಕೆಟ್ಟ ಮುಖ ಹಿಂಗೆ ಮಾಡಿ ನೋಡ್ತಿರ್ತ ಜನ ಹೋಗೋರ್ನ ಬರೋರ್ನ. ಕಾಣ್ಣೇರ ಏನಾರೆ ಕಾಣ್ಣೇರ, ಹಾ ಕಾಣೂರು ಕಾಣಿ, ಹಾ ಕಾಣಿಯೂರು, ಕಾಣಿಯೂರು ಮಠ ಅಂತ ಒಂದಿದೆ. ಆ ಕಾಣಿಯೂರು ಮಠ ಸ್ವಾಮಿ ಅಂತು, ಓ ರಾಮ, ನಂದು ಏನು ಹಣೆ ಬರ, ಪರ್ಯಾಯ ಕೂತೊಂದು 4-5 ದಿವಸ ಬಿಟ್ಟು ನಾವು ಹೋಗಿದ್ದೆ ಅಲ್ಲಿ. ನಾವು ಹೋದಾಗ ಕಾಣಿಯೂರು ಮಠ ಸ್ವಾಮಿ ಹೊರಗೆ ಕೂತ್ಕೊಂಡೆ, ಅವ್ರ ಶಿಷ್ಯರು ಬಂದರು, ಸಮಾಚಾರ ಹೇಳಿದ್ರಪ್ಪ ನಾವು ಬಂದಿದ್ದೀವಿ ಅಂತೇಳಿ ಚೀಟಿ ಕಳಿಸಿದೆ, ಹಿಂದೂ ಧರ್ಮ ಆಚಾರ ಸಭಾ ಅಂತೆಲ್ಲ ಹೇಳಿ ಕಳಿಸಿದೆ, ಕೂತ್ಕೊಳ್ರಿ ಕೂತ್ಕೊಳ್ರಿ. ಮಧ್ಯಾಹ್ನ ನಾನು ಸಾಕ್ಷಾತ್ಕೃತ ಅಂದ ಇಬ್ರು, ಆಮೇಲೆ ಕೂತ್ಕೊಂಡು 3:30 ಹೋದವರು 6 ಗಂಟೆವರೆಗೂ ಕೂತ್ಕೊಂಡಿದ್ವಿ. ಪೂಜ್ಯ ಸ್ವಾಮೀಜಿ ಹೇಳೇಬಿಟ್ಟಿದ್ರು, ಈ ಸಲ 8 ಮಠಾಧೀಶನ ಹೆಂಗರೆ ಮಾಡಿ ತರಬೇಕು ನೀವು ಅಂತೇಳಿ ಭಾಳ ಕಟ್ಟುಪಾಡು ಮಾಡಿಬಿಟ್ಟಿದ್ರು. ಸೊ ನಾವು ಹೋಗಿದ್ವಿ, ಕೂತ್ಕೊಂಡಿದ್ವಿ. ಕಡೆ ಸೆಟ್ ಬಂತು, ಅವ್ರು ಇವ್ರನ್ನ ಹೇಗೆ ಕಳ್ಸೋದು ಬೇಡ ಅಂದ್ರೆ ಸೀದ ಇಬ್ರು ಮೇಲೆ ಹೋಗ್ಬಿಟ್ಟು. ಅವು ಹಳೇ ಮಠಗಳು, ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಗೋಡೆ, ಆ ಕಿಡಿಕಿ ಇರ್ತಾವಲ್ಲ, ಆ ಕಿಡಿಕಿ ಮುಂದೆ ಇಷ್ಟು ಜಾಗ ಇರ್ತದೆ ಆರಾಮ್, ಆ ಗೋಡೆ ಒಳಗೆ ಹಿಂಗೆ ಕಿಡಿಕಿ ಸಾಕಷ್ಟು ಜಾಗ ಇರ್ತದೆ. ಈ ಸ್ವಾಮಿ ಆ ಕಿಟಕಿಯಾಗ ಹಿಂಗ್ ಕುತ್ಕೊಂಡು ಕೆಟ್ಟ ಮುಖ ಮಾಡಿ ನೋಡ್ಕೊ ಕೂತ್ಕೊಂಡ. ಒಂದು ಸಣ್ಣ ಪಂಚ ಸುತ್ಕೊಂಡಾರೆ ಗಾಡಿ ಸಾವಿರ ಮೆಸ್ಸಿ. ಐ ಡೋಂಟ್ ನೋ ಹೌ ಪೀಪಲ್ ಲಿವ್ ಲೈಕ್ ದಿಸ್. ಹೀಗೆ ಕೂತ್ಕೊಂಡಾರೆ. ನಾವು ಹೋದ್ರಿ ಸ್ವಾಮೀಜಿ ಅಂದ್ರು. ಯಾರು ಯಾರು ನೀವು ಎಲ್ಲಿ ಬಂದ್ರಿ ಯಾಕೆ ಬಂದ್ರಿ? ಬಂದು ಆಮೇಲೆ ನಾವು ನಮಸ್ಕಾರ ಮಾಡಿದ್ವಿ. ಯಥಾಪ್ರಕಾರ ತಾಂಬೂಲೆಲ್ಲ ಕೊಟ್ವಿ. ಆಮೇಲೆ ನಾವು ಹಿಂದೂ ಧರ್ಮ ಆಯ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು ಹೋಗನಿ ಹೋಗನಿ. ಮೂರು ತಾಸು ನಾವು ಕಾಯ್ಕೋತ್ ಕೊಡ್ತಕ್ಕೆ ಮೂರು ನಿಮಿಷ ಅವ್ರ ಟೈಮ್ ಇಲ್ಲ ಮೊದಲಿಗೆ. ಹೌದಪ್ಪ ಬ್ಯುಸಿ ಇದ್ದಾರೆ ಓಕೆ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಏನ್ ಬ್ಯುಸಿ ಇದ್ದಾರೆ ಅವು ಹದ್ದು ಕಾಯ್ಕೋ ಕೂತು ನಂಗೆ ನೋಕು ಕೂತ ಕಾಲದ ಅಲ್ಲಿ ಚಾಚು ಏನ್ ಹೇಳ್ತೀರಮ್ಮ ಫೀಲ್ ಸೋ ಬ್ಯಾಡ್. ಯಾಕೆಂದ್ರೆ ಇವ್ರು ಯಾರು ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂದ್ರೆ ಇವ್ರು ಯಾರ ಬಗ್ಗೆ ನಮಗೆ ಏನು ವಿರೋಧ ಇಲ್ಲ. ಪರಸ್ಪರ ವಿರುದ್ಧಂತೆ ತೈಹಿ ಅಹಂನ ವಿರುದ್ಧತೆ. ಅವರು ಅವರವರ ವಿರೋಧ ಮಾಡ್ತಾರೆ ವಿನಃ ನಾವು ಅವರ ವಿರೋಧ ಮಾಡೋದಿಲ್ಲ. ಇನ್ನು ಎಷ್ಟು ಅಕ್ಸೆಪ್ಟ್ ಮಾಡ್ಬೇಕು ನಾವು? ನಾಲ್ಕು ಜನರ ಎದುರಿಗೆ ನೀವು ಜೀವಂತ ಸಮಾಧಿ ಅಂದ್ರಿ ಹ್ಞೂ ಅಂದ್ವಿ. ಅದರ ಅವಶ್ಯಕತೆ ಏನೂ ಇಲ್ಲ ನಮಗೆ ಗೊತ್ತದ ಆದರೂ ಕೂಡ ಹ್ಞೂ ಅಂದ್ವಿ. ಅಭಿಷೇಕ ಅಂದ್ರಿ ಆರಾಧನೆ ಅಂದ್ರಿ ಅರ್ಚನೆ ಅಂದ್ರಿ ಹ್ಞೂ ಅಂದ್ವಿ. ಪುಣ್ಯ ಅಂದ್ರಿ ಹ್ಞೂ ಅಂದ್ವಿ. ನಾವು ನಿಮ್ಮನ್ನು ವಿರೋಧ ಮಾಡೋದೇ ಇಲ್ಲ. ನೀವು ಒಬ್ಬರೊಬ್ಬರು ವಿರೋಧ ಮಾಡ್ತೀರಿ. ದಿಸ್ ಶ್ಲೋಕ ಓಪನ್ಸ್ ಅಪ್ ದಿ ಐಸ್. ಅದ್ವೈತಿಗಳಿಗೆ ಯಾರ ಬಗ್ಗೆಯೂ ಏನೂ ವಿರೋಧ ಇಲ್ಲ. ಪ್ರಾಬ್ಲಮ್ ಇರೋದು ದ್ವೈತ ದ್ವೈತಗಳಲ್ಲಿ ಪ್ರಾಬ್ಲಮ್ ಇದೆ. ನೋಡಿ ಭಾಷೆ ನೋಡಿ. ಸ್ವಸಿದ್ಧಾಂತ ವ್ಯವಸ್ಥಾಸು ಸ್ವಸಿದ್ಧಾಂತ ರಚನಾನಿ ರಚನಾ ನಿಯಮೇಶು ಸ್ವಸಿದ್ಧಾಂತ ರಚನಾ ನಿಯಮೇಶು ಕಪಿಲ ಕಣಾದ ಬುದ್ಧಿ ಸಾರಿ ಬುದ್ಧ ಅರ್ಹತಾದಿ ದೃಷ್ಟಿ ಅನುಸಾರಿಣಃ ದ್ವೈತಿನಃ ನಿಶ್ಚಿತಾಃ ಏವಮೇವ ಈಶಃ ಪರಮಾರ್ಥಃ ನ ಅನ್ಯಥಾ ಇತಿ ತತ್ರ ತತ್ರ ಅನುರಕ್ತಃ ಪ್ರತಿಪಕ್ಷಂ ಚ ಆತ್ಮನಃ ಪಶ್ಯಂತಃ ತಂ ದಿಶಂತಃ ಇತ್ಯೇವಂ ರಾಗದ್ವೇಷ ಉಪೇತಃ ಸ್ವಸಿದ್ಧಾಂತ ದರ್ಶನ ನಿಮಿತ್ತಮೇವ ಪರಸ್ಪರಂ ಅನ್ಯೋನ್ಯಂ ವಿರುಧ್ಯಂತೆ ಏವಮೇವ ಏಷಃ ಪರಮಾರ್ಥಃ. ಒಬ್ಬೊಬ್ರು ಒಬ್ಬೊಬ್ರು ಏನ್ ಮಾಡ್ತಾರೆ ತಮ್ಮ ತಮ್ಮ ಸಿದ್ಧಾಂತವನ್ನೇ ಪರಮಾರ್ಥ ಅದೇ ಪಾರಮಾರ್ಥಿಕ ಸತ್ಯ. ಯಾರವರು? ಕಪಿಲ ಕಣಾದ ಬುದ್ಧ ಅರ್ಹತ. ಅರ್ಹತ ಅಂದ್ರೆ ಜೈನ್ಸ್ ಅರ್ಥ ಆಯ್ತಲ್ಲ. ಅರ್ಹತ ಅಂದ್ರೆ ಜೈನ್ಸ್. ಸೊ ಇವರೆಲ್ಲ ಏನ್ ಮಾಡ್ತಾರೆ ತಮ್ಮ ಸಿದ್ಧಾಂತಗಳನ್ನ ನಿಶ್ಚಿತ ಅಂತ ಅವ್ರು ನಿರ್ಧಾರ ಮಾಡಿಬಿಟ್ಟಾರೆ. ಏವಮೇವ ಏಷ ಪರಮಾರ್ಥ ಪಾರಮಾರ್ಥಿಕವಾಗಿ ಇದೇ ಸತ್ಯ. ನ ಅನ್ಯತ ಅನ್ಯತ ಬೇರೆ ಯಾವ ಇಂಟರ್ಪ್ರಿಟೇಷನ್ನು ನಾವು ಸ್ವೀಕಾರ ಮಾಡೋದಿಲ್ಲ. ಇತಿ ತತ್ರ ತತ್ರ ಅನುರಕ್ತಃ ಅದರೊಳಗೆ ಅವರು ಏನಾಗ್ಬಿಟ್ಟಿದ್ದಾರೆ ಮೋಹಿತರಾಗ್ಬಿಟ್ಟಿದ್ದಾರೆ. ಪ್ರತಿಪಕ್ಷಂ ಚ ಆತ್ಮನಃ ಪಶ್ಯಂತಃ ಅವರು ಏನ್ ಮಾಡ್ತಾರೆ ಆತ ಅವರವ್ರ ಸಿದ್ಧಾಂತ ಅವ್ರು ಇಟ್ಕೊಳ್ಳಿ. ಆದರೆ ಇನ್ನೊಬ್ಬರ ಅವರಲ್ಲೇ ಇನ್ನೊಬ್ಬರ ಸಿದ್ಧಾಂತವನ್ನು ಏನಂತ ಮಾಡ್ತಾರೆ ಪಶ್ಯಂತಃ ಆತ್ಮನಃ ಪ್ರತಿಪಕ್ಷಂ ಚ ತಮ್ಮ ವಿರೋಧಿಗಳಂತ ನೋಡ್ತಾರೆ ಅವ್ರನ್ನ. ಪ್ರತಿಪಕ್ಷಂ ಚ ತ್ವಂ ತಮ್ ದಿಶಂತ ಭಾ ಅವ್ರನ್ನ ದ್ವೇಷ ಮಾಡ್ತಾರೆ. ಇತ್ತೇವಂ ರಾಗದ್ವೇಷ ಉಪೇತಃ ಈ ಪ್ರಕಾರವಾಗಿ ರಾಗದ್ವೇಷಗಳು ಹುಟ್ಟಿಕೊಳ್ತಾವಪ್ಪ, ಸಿದ್ಧಾಂತ ಸರಿಯಾಗಿಲ್ಲ ಅಂದ್ರೆ ಈ ತರ ರಾಗದ್ವೇಷ ಹುಟ್ಕೊಳ್ತಾವೆ. ಏನವು ಸ್ವಸಿದ್ಧಾಂತ ದರ್ಶನ ನಿಮಿತ್ತಮೇವ ಪರಸ್ಪರಂ ಅನ್ಯೋನ್ಯಂ ವಿರುದ್ಧಂತೆ, ತಮ್ಮ ತಮ್ಮ ಸಿದ್ಧಾಂತವೇ ಸರಿ ಉಳಿದವರು ತಪ್ಪು ಅನ್ನುವ ಅರ್ಥದಲ್ಲಿ ಪರಸ್ಪರಂ ಅನ್ಯೋನ್ಯಂ ವಿರುದ್ಧಂತೆ. ಇಲ್ಲಿ ಪ್ರಾಬ್ಲಮ್ ಇರೋದು ಸಿದ್ಧಾಂತ ಬಗ್ಗೆ ಡಿಸ್ಕಷನ್ ಮಾಡೋಣಂತೆ, ತಪ್ಪಿಲ್ಲ ಎಷ್ಟಾದ ವಿರೋಧ ಇರಲಿ ಅದನ್ನು ಕೂತ್ಕೊಂಡು ಜಿಜ್ಞಾಸ ಮಾಡೋಣ, ಚಿಂತನೆ ಮಾಡೋಣ. ವ್ಯಕ್ತಿನ ವಿರೋಧ ಮಾಡೋದು ಯಾಕೆ? ಚಂಡಾಲ ಷಂಡ ಇವೆಲ್ಲ ಶಬ್ದಗಳನ್ನು ಉಪಯೋಗ ಮಾಡ್ತಾರೆ, ಅದು ಇನ್ನೇನ ಇವೆ ಅವು ನಾನು ಹೇಳಿಕ್ ಹೋಗುದಿಲ್ಲ ನಿಮಗೆ. ಅದು ಹಾಡದು, ಮನೆ ಎದುರಿ ರಂಗೋಲಿ ಹಾಕ್ಬೇಕಾದ್ರೆ ಹಾಡು ಸುಪ್ರಭಾತ ಸತ್ಯ. ಅಲ್ಲಿ ಹುಬ್ಳಿಯಲ್ಲಿ ತೊರವಿ ಗಲ್ಲಿ ಅಂತ ಒಂದಿದೆ, ಆ ತೊರವಿ ಗಲ್ಲಿಯಾಗಿ ಇದೆಲ್ಲ ನಡೀತವೆ. ವಾಳ್ಬೇಕರ ಗಲ್ಲಿ ತೊರವಿ ಗಲ್ಲಿ ಅಂತ ಇವೆ, ಅವು ಅಲ್ಲಿ ನಡೀತಾವೆ ಎಲ್ಲ ಕೆಲಸ. ಆಗಿನ ಕಾಲಕ್ಕೆ ಈಗೆಲ್ಲ ಮಾರ್ವಾಡಿ ಹೇಳ್ಕೊಂಡ್ಕೊಂಬಿಟ್ಟಾರ, ಯಾರು ಇಲ್ಲ ಹೇಳಿ ರಾಘವೇಂದ್ರ ಸ್ವಾಮಿ ಹೋಗಿ ಕೂತ್ಕೊಂಬಿಟ್ಟ ಅನ್ಸೆ. ಎನಿವೆ ವಾಟ್ ಐ ಆಮ್ ಟ್ರೈನ್ ಟು ಸೇ, ಯಾಕೆ ಸಿದ್ಧಾಂತ ಡಿಸ್ಕಷನ್, ಸಿದ್ಧಾಂತ ಡಿಸ್ಕಷನ್ ಮಾಡೋಣ. ಗುಂಪು ಕಟ್ಕೊಂಡು ವ್ಯಕ್ತಿಗಳನ್ನೇ ದ್ವೇಷ ಮಾಡಿದ್ರೆ, ಈವನ್ ಹೆಣ್ಣು ಮಕ್ಕಳು ಕೂಡ ಉದ್ದ ಕುಂಕುಮ ಎಲ್ಲರೂ ಬೊಟ್ಟಿಡ್ತಾರಲ್ಲ, ಬೊಟ್ಟಿಡಿದ್ರು ಅವರು ಅದು ಇನ್ಸ್ಟ್ರಕ್ಷನ್ಸ್ ಬಂದ್ಬಿಡ್ತಾರೆ ಹಂಗೆ ಮಂತ್ರಾಲಯದಿಂದ. ಈ ಮಂತ್ರಾಲಯ ನೋಡಿ, ಇದೊಂದು ಹಣೆ ಬರ. ಈ ಮಂತ್ರಾಲಯದಲ್ಲಿ ಎರಡಿವೆ, ಹಾ ಅಂದ್ರೆ ಮಂತ್ರಾಲಯ ಎರಡಿಲ್ಲ, ಮಂತ್ರಾಲಯದಲ್ಲಿ ಎರಡು ಗುಂಪುಗಳಿವೆ. ಹೇಳ್ತೇನೆ ನಿಮಗೆ, ಅದು ಏನು ನಂಗೆ ನೆನಪು ಬರ್ತಾ ಇಲ್ಲ. ನನಗಿದು ಬಳ್ಳಾರಿಯೊಳಗೆ ಗೊತ್ತಾದ್ದು, ಬಳ್ಳಾರಿ ಹತ್ರ ಅಲ್ಲ ಮಂತ್ರಾಲಯಕ್ಕೆ. ಇನ್ಫ್ಲೂಯೆನ್ಸ್ ಹೆಂಗೆ ಮಾಡ್ತಾವ ನೋಡು, ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ. ನಾ ಹಿಂದಕ್ಕೆ ಆಂಜನೇಯನ ಉದಾಹರಣೆ ಹನುಮಂತನ ಉದಾಹರಣೆ ಕೊಡ್ತಾ ಇದ್ನಲ್ಲ, ಹಾಗೆ ಮಠಕ್ಕೆ ಹೋಗಿ ಬಂದ್ರ ಅಂತ ಕೇಳಿದ್ರೆ ಹೋಗಿ ಬಂದಿದ್ದೇನೆ, ಅಲ್ಲ ಬರ್ತೇನೆ ನಾನು ಬರ್ತೇನೆ ಬರ್ರಿ ಇಲ್ಲಿ ಹೋಗೋಣ ಅಂತಂದ್ರೆ, ಇಲ್ಲ ನಮ್ಮ ಮಠಕ್ಕೆ ನಾವು ಹೋಗಿ ಬಂದೇವೆ, ನಿಮ್ಮ ಮಠಕ್ಕೆ ನೀವು ಹೋಗಿ. ರೀಲಿ ಪಾಪ ಮಂತ್ರ ರಾಘವೇಂದ್ರ ಸ್ವಾಮಿ ಒಬ್ಬನೇ, ಅವರವ್ರಿಗೆ ದ್ವೇಷ. ಈ ಪ್ರಕಾರವಾದ ದ್ವೇಷಗಳು ಫಾಲೋವರ್ಸ್ನಲ್ಲಿ ಶಿಷ್ಯರಲ್ಲಿ ಇರ್ತಾವೆ, ನಾ ಇರೋದಿಲ್ಲ ಅಂತ ಹೇಳೋದಿಲ್ಲ, ಬಟ್ ಮಠಾಧಿಪತಿಗಳಲ್ಲಿ ಅದ್ವೈತಿ ಮಠಾಧಿಪತಿಗಳಲ್ಲಿ ಈ ಥರ ದ್ವೇಷ ಇಲ್ಲ. ಉದಾಹರಣೆಗೆ ಒಳಗೇನೋ ನಂಗೆ ಗೊತ್ತಿಲ್ಲ, ರಾಘವೇಶ್ವರ ಭಾರತಿ ಸ್ವರ್ಣಹಳ್ಳಿ ಸ್ವಾಮೀಜಿ ಇಬ್ಬರು ಹವ್ಯಕ್ಕೆ, ಹವ್ಯಕ್ ಸಮಾಜಕ್ಕೆ ಇದ್ದಾರೆ ಇಬ್ಬರು ಅವರು, ಹೌದಾ? ಅವರು ದೊಡ್ಡ ಶ್ರೀಮಂತರು, ಇವರು ಪರವಾಗಿಲ್ಲ. ನಾನ್ನೂರು ಎಕರೆ ಅಡಿಕೆ ತೋಟ ಇವ್ರದ್ದು, ಸಣ್ಣವ್ರ ಪಾಪ. ಅವರು 4,000 ಎಕರೆ ಅವರು, ರಾಘವೇಶ್ ಭಾರತಿಯವರು ಬಡವರು. ಸೊ ಅವರವ್ರ ಭಕ್ತರು ಅವರು ಭಕ್ತರು ಜಗಳ ಆಡ್ತಾರೆ, ಅವರು ಎಂದು ಓಪನ್ ಆಗಿ ಎಂದು ಜಗಳ ನೋಡಿಲ್ಲ. ಯಡಿಯೂರು ಮಠ ಆಮೇಲೆ ಇವೆಲ್ಲ ಶಂಕರಾಚಾರ್ಯ ಮಠ ಇವೆಲ್ಲ ಯಾರು ಏನು ಯಾರು ಒಬ್ರೊಬ್ರು ದ್ವೇಷ ಮಾಡೋದು ಏನು ಮಾಡೋದು? ಭಕ್ತರು ಹತ್ರ ಅಯ್ಯ ಸದ್ಗುರುನಾಥ್ ಮಹಾರಾಜ್ ಕಿ ಜಯ್, ಜೈ ಜೈಕಾರ ಮಾಡೋದು ನೋಡಿ ಭಾರಿ ಬೇಜಾರು ನನಗೆ. ಶಂಕರಾಚಾರ್ಯ ಮಹಾರಾಜ್ ಕಿ ಜಯ್ ನಮ್ಮ ಧಾರವಾಡದವ್ರು ಹೆಂಗ್ ಹೇಳ್ತಾರೆ. ಸ್ವಸಿದ್ಧಾಂತ ದರ್ಶನ ನಿಮಿತ್ತಮೇವ ಪರಸ್ಪರಂ ಅನ್ಯೋನ್ಯಂ ವಿರುದ್ಧತೆ ತೈ ಅನ್ಯೋನ್ಯ ವಿರೋಧಿಭಿ ಅಸ್ಮದೀಯ ಅಯಂ ವೈದಿಕ ಸರ್ವ ಅನನ್ಯತ್ವಾತ್ ಆತ್ಮ ಏಕತ್ವ ದರ್ಶನ ಪಕ್ಷ ನ ವಿರುದ್ಧತೆ. ನಾವು ವೈದಿಕರು ಸರ್ವ ಅನನ್ಯತ್ವ, ಎಲ್ಲೆಲ್ಲಿಯೂ ಕೂಡ ಅನನ್ಯತ್ವವನ್ನು ಕಂಡಂತಹ ಆತ್ಮ ಏಕತ್ವ ದರ್ಶನವನ್ನು ಮಾಡಿಕೊಂಡಂತಹ ನಾವು ಅವರ ಆರಲ್ಲಿಯೂ ಕೂಡ ನಾವು ವಿರೋಧವನ್ನು ಮಾಡೋದಿಲ್ಲ. ಯಥಾ ಸ್ವಹಸ್ತ ಪದಾದಿಭಿ, ಹೇಗೆಂದರೆ ಅವರವರ ಕೈಗಳನ್ನು ಅವರವರ ಕಾಲುಗಳನ್ನು ಅವರವರು ಯಾರೂ ವಿರೋಧ ಮಾಡಿದ್ದು ನಾವು ನೋಡಿಲ್ಲ. ಒನ್ ಸಿಂಗಲ್ ಯೂನಿಟ್ ಅಲ್ವಾ, ಹಾಗೆ ಅವರು ತಿಳ್ಕೊಳ್ಳೋದಿಲ್ಲ. ದೇವಾಂಗ ಸಮಾಜ ಅಂತ ಒಂದಿದೆ, ದೇವಾಂಗ ಸಮಾಜ ಅಂತ ಅವರು ಅವರನ್ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎಲ್ಲರೂ ದೂರಿಟ್ಬಿಟ್ಟಾರೆ. ಆವಾಗ ಅವ್ರೇನ್ ಮಾಡಿದ್ರು ಅಂದ್ರೆ ತಮ್ಮದೇ ಒಂದು ಸಿದ್ಧಾಂತ ಹುಡುಕಿದರು ಅವರು. ಏನಂತೇಳಿ, ನೀವೆಲ್ಲ ಭಗವಂತನಿಂದ ಬೇರೆ ಬೇರೆ ಜಾತಿಗಳನ್ನ ಮಾಡಿಕೊಂಡವರು, ನಾವು ಭಗವಂತನಿಂದ ಬೇರೆ ಬಂದೇ ಇಲ್ಲ, ಭಗವಂತನ ಬಂದು ಬೇರೆಯಾಗಿ ಮಾಡೇ ಇಲ್ಲ, ನಾವು ಭಗವಂತನ ಅಂಗಗಳು, ದೇವಾಂಗ, ದೇವತೆಗಳ ಅಂಗಗಳು, ನಾವೆಲ್ಲರೂ ದೇವತೆಗಳ ಅಂಗಗಳು. ಬೇರೆ ಇಟ್ಟು ನಮಗೆ ಜಾತಿ ಹೆಸರು ಕೊಡ್ಲಿಕ್ಕೆ ಹೋಗಿಲ್ಲ ಭಗವಂತ. ನಮಗೇನ್ ಮಾಡಿದ್ದಾನೆ, ತನ್ನ ಅಂಗಗಳನ್ನಾಗೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಆದ್ದರಿಂದ ನಾವೇ ಶ್ರೇಷ್ಠರು ಅಂತ ಯೋಚನೆ ಮಾಡಿದ್ರು. ಭಾರಿ ದೊಡ್ಡದು ಅದು. ಯಾವ ನಗರ ಅಂತೀರಪ್ಪ? ಶಾಂತಿ, ಶಾಂತಿ ನಗರ, ಡಬಲ್ ರೋಡ್, ಡಬಲ್ ರೋಡ್ ರೈಟ್ ಸೈಡ್ಗೆ ಹ್ಯೂಜ್ ಏರಿಯಾ ಇದೆ ನೋಡಿ, ಶಾಂತಿ ನಗರ ಅಂತ ಕರೀತಾರೆ. ಸೊ ಎಲ್ಲ ನೇಕಾರರಲ್ಲಿ ಇರೋರು ಒಳಗೆ ಹೋದ್ರೆ ನಿಮಗೆ ಬರೀ ಅದೇ ಶಬ್ದ ಕೇಳಿಸ್ತಾರೆ. ಸೊ ಅವರೆಲ್ಲ ದೇವಾಂಗ, ಅವರು ಎಲ್ಲ ಎಲ್ಲ ಸಂಸ್ಕಾರ, 16 ಸಂಸ್ಕಾರ ಅವ್ರದ್ರ ಹೋಗಿದೆ. ಉಪನಯನ ಮಾಡ್ಕೋತಾರೆ, ವೈದಿಕ ಮದುವೆ ಮಾಡ್ಕೋತಾರೆ, ಎಲ್ಲ ಸಂಸ್ಕಾರಗಳು ಅವ್ರಿಗಿವೆ. ಅದರಿಂದ ಸ್ವಹಸ್ತ ಪಾದಾದವಿ, ನಾವು ನಮ್ಮದೇ ಅಂತ ಕಾಲು ಕೈಗಳ ಬಗ್ಗೆ ಹೇಗೆ ನಾವು ದ್ವೇಷ ಮಾಡೋದಿಲ್ವೋ ಹಾಗೆ ಯಾರಲ್ಲಿಯೂ ಅದ್ವೈತಿಗಳಿಗೆ ಯಾರಲ್ಲಿಯೂ ಕೂಡ ದ್ವೇಷ ಇಲ್ಲ. ಏವಂ ರಾಗದ್ವೇಷ ದೇಶಾದಿ ದೋಷ ಅನಾಸ, ಏವಂ ರಾಗದ್ವೇಷಾದಿ ದೋಷ ಅನಾಸ್ಪದತ್ವಾತ್ ಆತ್ಮ ಏಕತ್ವ ಬುದ್ಧಿ ಇವ ಸಮ್ಯಕ್ ದರ್ಶನಂ ಇತಿ ಅಭಿಪ್ರಾಯ. ಈ ಪ್ರಕಾರ ಆತ್ಮ ಏಕತ್ವ ಬುದ್ಧಿ ಅನ್ನುವಂಥದ್ದು ಮಾತ್ರ ಅತ್ಯಂತ ಶ್ರೇಷ್ಠವಾದ ಜ್ಞಾನ, ಸಮ್ಯಕ್ ದರ್ಶನ ಜ್ಞಾನ ಅಂತ ಅರ್ಥ. ಆತ್ಮ ದರ್ಶನ ಇದು ಸಮ್ಯಕ್ ದರ್ಶನ. ಈ ಜ್ಞಾನ ಮಾತ್ರ ರಾಗದ್ವೇಷಾದಿಗಳನ್ನು, ರಾಗದ್ವೇಷಾದಿ ದೋಷಗಳನ್ನು ಶಾಂತ ಮಾಡ್ತದೆ, ಅದು ಬರದಂತೆ ನೋಡ್ಕೊಳ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಅದ್ವೈತಿಗಳಾಗಲಿ, ಎಲ್ಲರೂ ಅದ್ವೈತ ಸಿದ್ಧಾಂತ ತಿಳ್ಕೊಳ್ಳಿ, ಎಲ್ಲರೂ ಆತ್ಮಜ್ಞಾನಿಗಳಾಗಲಿ. ಓಂ ತತ್ಸ. ಚಲೋ, ಅಂಥವರ ಅಭಿಪ್ರಾಯ ಅಷ್ಟೇ. ಓಂ ನಮೋ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್.